ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಹಾಗೂ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಡಾ ಟಿ ರುದ್ರಮುನಿ ಅವರೊಂದಿಗೆ ಸಂದರ್ಶನ, ನಂತರ ಚೆಂಡು ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನೇರ್ಲಿಗಿ ಗ್ರಾಮದ ಕೃಷಿಕ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಅನಂತರ ಹವಾಮಾನ ವರದಿ, ಪೇಟೆ ಧರಣೆ, ಜನಪದ ಗೀತೆಯನ್ನು ಸಹ ಕೇಳುತ್ತೀರಿ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭಿ ಭಾಯಿ, ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಕ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಅಡಿಕೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಹಾಗೂ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಡಾ ಟಿ ರುದ್ರಮುನಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಡಾಕ್ಟರ್ ಟಿ ರುದ್ರಮುನಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಅಡಿಕೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಮುಖ ಕೀಟಗಳು ಹಾಗೂ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿನೂ ಸಾಕಷ್ಟು ಅಡಿಕೆ ಬೆಳೆಯ ಪ್ರದೇಶ ವಿಸ್ತಾರ ಆಗ್ತಾ ಇದೆ. ಮೊದಲು ನಾವೆಲ್ಲ ಆ ಕಡೆ ಮಲೆನಾಡು ಕಡೆ ನೋಡ್ತಾ ಇದ್ವಿ, ಈಗ ನಮ್ಮ ಒಂದು ಬಯಲುಸೀಮೆಯಲ್ಲಿ ಬಿಸಿಲು ಹೆಚ್ಚು ಇರತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿನೂ ಒಂದು ಹೆಚ್ಚು ಹೆಚ್ಚು ಅಡಿಕೆ ಬೆಳೀತಿದ್ದಾರೆ, ಬೆಳಿಲಿಕ್ಕೆ ಹೊರಟಿದ್ದಾರೆ ರೈತರು, ಈಗಲೂ ನಾಟಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಸರ್? ಒಳ್ಳೆ ಬೆಳವಣಿಗೆ ಸದ್ಯಕ್ಕೆ ಅಂದ್ರೆ ಈಗ ಏನಾಗುತ್ತೆ, ಏರಿಯಾ ಜಾಸ್ತಿ ಆಗಿದೆ, ಒಂದೇ ಬೆಳೆ ಆಗಿರೋದ್ರಿಂದ ಸಹ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸದ್ಯದ ಪರಿಸ್ಥಿತಿನಲ್ಲಿ ಈಗಾಗಲೇ ಏನು 5-10 ವರ್ಷದ ಗಿಡಗಳಿದಾವೆ, ಅವ್ರಿಗೆ ಒಳ್ಳೆ ಲಾಭ ಇದೆ. ಬಟ್ ಈ ಕ್ರಾಪ್ ಗಳೇನು ಈಗ ಹಾಕಿರ್ ಕಳೆದ 2 ವರ್ಷದಿಂದ ಏನು ನಾಟಿ ಮಾಡ್ತಿದಾರ, ಅದು ಬಂದಾಗ ಸ್ವಲ್ಪ ಈಗ ಹೇಳಕ್ ಆಗಲ್ಲ, ಮಾರ್ಕೆಟ್ ಮೇಲೆ ಇದ್ ಡಿಪೆಂಡ್ ಆಗುತ್ತೆ. ಸರ್, ಈಗ ನಾವು ನೋಡ್ದಂಗೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಟಿ ಮಾಡಿರ್ತಕ್ಕಂಥ ಈ ಚಿಕ್ಕ ಗಿಡಗಳಲ್ಲಿ 8-10 ತಿಂಗಳು ಗಿಡಗಳಲ್ಲಿ ಇತ್ತೀಚೆಗೆ ಸ್ವಲ್ಪ ಸುಳಿ ಎಲ್ಲ ಕೆಂಪಾಗೋದನ್ನ ನಾವು ಜಮೀನಿಗೆ ಭೇಟಿ ಕೊಟ್ಟಾಗ ಗಮನಿಸ್ತಿರ್ತೀವಿ, ಇದು ಏನ್ ಕಾರಣದಿಂದ ಆಗಿರುತ್ತೆ ಸರ್? ಈಗ ಏನು ಹೊಸದಾಗಿ ನಾಟಿ ಮಾಡಿರ್ತಕ್ಕಂತ ಅಡಿಕೆನಲ್ಲಿ ಅಂದ್ರೆ ಒಂದು 3 ವರ್ಷದವರೆಗೂ ಈ ಹುಳುಗಳು ಬರ್ತವೆ. ಕೆಲವು ಹುಳುಗಳು 3-4 ವರ್ಷದ ನಂತರ ಕೆಲವು ಹುಳುಗಳು ಮತ್ತೆ ರೋಗಗಳು ಬರ್ತಾವೆ. ಯಾವ್ಯಾವ ಬರ್ತಾವ ಅಂತ ನಾನು ತಿಳಿಸ್ತೀನಿ. ಈ ಪ್ರಾರಂಭದಲ್ಲಿ ನಾಟಿ ಮಾಡಿದ ತಕ್ಷಣನೇ ಒಂದು 2-3 ತಿಂಗಳಲ್ಲಿ ಬರ್ತಕ್ಕಂತ ಹುಳುಗಳಿದಾವೆ. ಸೊ ಇದರಲ್ಲಿ ನುಶಿನಲ್ಲಿ 2 ತರ ನುಶಿ ಇದೆ, ಒಂದು ಬಿಳಿ ನುಶಿ ಮತ್ತೆ ಒಂದು ಕೆಂಪು ನುಶಿ ಅಂತಂದು. ಕೆಂಪು ನುಶಿ ಇದ್ದಾಗ ರೈತರಿಗೆ ಗೊತ್ತಾಗುತ್ತೆ, ಸಾಮಾನ್ಯವಾಗಿ ಎಲೆಯನ್ನ ಹಡಿ ಭಾಗದಲ್ಲಿ ಹಿಂಗೆ ಉಜ್ಜಿದಾಗ ಹಿಂಗೆ ಎಳೆದಾಗ ಬೆಟ್ಟನ್ನ, ಸೊ ಅವಾಗ ನಮಗೆ ರಕ್ತದ ಟೈಪ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಹುಳ ಏನ್ ನುಶಿ ಇದೆ, ಬಿಳಿ ನುಶಿ ಇದ್ದಾಗ ರೈತರಿಗೆ ಐಡೆಂಟಿಫೈ ಮಾಡೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಜಾಡ್ ರೂಪದಲ್ಲಿ ಇರುತ್ತೆ. ಸೊ ಹಂಗಾಗಿ ಅದನ್ನ ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೆ ಹಳದಿ ಆದಾಗ ಗೊತ್ತಾಗುತ್ತೆ ಇದು ಇದರಿಂದಲೇ ಆಗ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು. ಸೊ ಇದು ಎರಡು ನುಶಿಗಳು ಯಾವ ರೀತಿ ಹಾನಿ ಮಾಡ್ತವೆ ಮತ್ತೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡೋಣ. ಈಗ ಸಾಮಾನ್ಯವಾಗಿ ಒಂದು ಎರಡು ನುಶಿಗಳು ಒಂದೇ ಇದರಲ್ಲಿ ಕಾಣಲ್ಲ, ಕೆಲವು ಇದರಲ್ಲಿ ಕೆಂಪು ನುಶಿ ಬಂತಂದ್ರೆ ಬಿಳಿ ನುಶಿ ಬರಲ್ಲ, ಈ ರೀತಿ ಕೆಲವು ವಿರಳ ಎಕ್ಸಾಂಪಲ್ ಅಂದ್ರೆ ರೇರ್ ಕೇಸ್ ಅಲ್ಲಿ ಎರಡು ನೋಡಿರ್ತಕ್ಕಂಥ ನಾವು ನೋಡಿದೀವಿ, ನಿದರ್ಶನ ಇದಾವೆ. ಸೊ ಇದು ಯಾವ ರೀತಿ ಬರ್ತವೆ, ಹೆಂಗೆ ಇದು ವಂಶಾಭಿವೃದ್ಧಿ ಹೆಂಗೆ ಯಾಕೆ ಇಷ್ಟು ಪ್ರಮಾಣದಲ್ಲಿ ನಮಗೆ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಆಕ್ಚುಲಿ ಫೆಬ್ರವರಿ ಎರಡು ವಾರ ಅಥವಾ ಮೂರನೇ ವಾರದಲ್ಲಿ ಈ ಹುಳ ಜಾಸ್ತಿ ಆಗುತ್ತೆ, ಅಂದ್ರೆ ಟೆಂಪರೇಚರ್ ರೈಸ್ ಆದಾಗ ಈ ಹುಳುಗಳು ಹಾವಳಿ ಜಾಸ್ತಿ ಆಗುತ್ತೆ. ಅಂದ್ರೆ ಇದು ಟೆಂಪರೇಚರ್ ಫೇವರ್ ಮಾಡ್ತಕ್ಕಂಥ ಅಂದ್ರೆ ಅನುಕೂಲಕರ ವಾತಾವರಣ ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ಬರ್ತಕ್ಕಂಥದ್ದು, ಬೇಸಿಗೆ ವಾತಾವರಣದಲ್ಲಿ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇದು ಎಲ್ಲಿದೆ, ಎಲ್ಲಿಗೆ ಎಲ್ಲವರೆಗೂ ಇರುತ್ತೆ ಅಂದ್ರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಜೂನ್ ಜುಲೈನಲ್ಲಿ ಮಳೆ ಚೆನ್ನಾಗಿ ಬಿರುಮಳೆ ಬೀಳೋವರೆಗೂ ಇದರ ಹಾವಳಿ ಜಾಸ್ತಿ ಇರುತ್ತೆ. ಸೊ ಇದು ರಸ ಹೀರ್ತಕ್ಕಂಥ ಕೀಟ, ಎಲೆಯ ಕೆಳಭಾಗದಲ್ಲಿ ಇದ್ಬಿಟ್ಟು ರಸ ಹೀರೋದ್ರಿಂದ ಏನಾಗುತ್ತೆ, ಪ್ರಾರಂಭದಲ್ಲಿ ನಾವೆಲ್ಲ ಪೋಷಕಾಂಶಗಳನ್ನು ಕೊಟ್ಟಿರ್ತೀವಿ, ನೀರು ಕೊಟ್ಟಿರ್ತೀವಿ, ಪೋಷಕಾಂಶಗಳು ಕೊಟ್ಟಿರ್ತೀವಿ, ಆದರೆ ಹಳದಿ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಈ ಥರದ್ದು ಏನಾದರೂ ಹುಳುಗಳಿದೆ ಅಂತ ನೀವು ನೋಡಬೇಕು. ಇತ್ತ ಅಂದರೆ ತುದಿಯಿಂದ ಒಣಕ್ಕೆಂತ ಬರುತ್ತೆ, ತುದಿಯಿಂದ ರಸ ಹೀರಿದಾಗ ಇದು, ಯಾಕಂದರೆ ಸಹಸ್ರಾರು ಸಂಖ್ಯೆನಲ್ಲಿ ಇರ್ತಾವೆ, ಸಾಕಷ್ಟು ಸಂಖ್ಯೆನಲ್ಲಿ ಇರ್ತಾವೆ, ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ತುದಿಯಿಂದ ಒಣಗ್ತಾ ಬರುತ್ತೆ, ಅವಾಗ ಸಿಂಪ್ಟಮ್ಸ್ ನೋಡಬೇಕು ಯಾವುದು, ಬರೇ ಹಳದಿಯಾಗಿ ತುದಿಯಿಂದ ಒಣಗ್ತಾ ಇದೆಯಾ, ಅದು ನುಶಿಯಿಂದ ಆಗ್ತಕ್ಕಂಥದ್ದು. ಸೊ ಇವೆರಡೂ ನುಶಿಗೆ ಒಂದೇ ತರದ ನಿರ್ವಹಣೆ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದರದ್ದು ನಾವು ಹಳದಿ ಆಗ್ತಕ್ಕಂಥದ್ದು ನಾವು ಎಲೆಗಳು ನೋಡಬಹುದು. ಇದನ್ನು ಡಿಫ್ರೆನ್ಸ್ ಮಾಡೋದು ಹೆಂಗೆ, ಎಲೆ ಚುಕ್ಕಿ ರೋಗಗಳಿದ್ದವು ಹಳದಿ ಆಗುತ್ತೆ. ಸೊ ಆ ತರದ ನೋಡ್ಬೇಕು, ಅವಾಗ ಎಲೆ ಚುಕ್ಕಿ ರೋಗ ಇತ್ತಂದ್ರೆ ಈ ರೋಗಗಳು ಕೂಡ್ಕೊಂಬಿಟ್ಟು ಚುಕ್ಕಿ ಚುಕ್ಕಿಗಳು ಅಲ್ಲಿನೂ ಬರ್ನ್ ಆಗುತ್ತೆ. ಸೊ ಅದಕ್ಕೆ ಅದು ಇಲ್ಲ ಅಂದ್ರೆ ನಮಗೆ ನುಶಿ ಅಂತ ತಿಳ್ಕೋಬೇಕು. ಸೊ ಈ ತರದ ನುಶಿ ಬಂದಾಗ ಯಾವ ರೀತಿ ನಾವು ನಿರ್ವಹಣೆ ಮಾಡೋದು ಅಂದ್ರೆ, ಇದಕ್ಕೆ ಆಕ್ಚುಲಿ ಅಡಿಕೆಗೆ ಶೇಡ್ ಬಯಸ್ತಕ್ಕಂಥದ್ದು ಅಂದ್ರೆ ನೆರಳನ್ನ ಬಯಸ್ತಕ್ಕಂಥ ಒಂದು ಬೆಳೆ. ಸೊ ನಾವು ಪ್ರಾರಂಭದಲ್ಲಿ ಒಂದು 3-4 ವರ್ಷದವರೆಗೂ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ್ದಾದ್ರು ಅಂತರ್ ಬೆಳೆಗಳನ್ನ ಹಾಕೊಂಡು ನಾವು ಇದನ್ನು ಕಾಪಾಡಿದ್ರೆ ಇದರ ಸಂಖ್ಯೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವಾತಾವರಣದಲ್ಲಿ ತಂಪಾದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಇದು ಒಣ ಹವೆ ಇದ್ದಾಗ, ವಾತಾವರಣ ಓಪನ್ ಇದ್ದಾಗ ಇದರ ಹಾವಳಿ ಜಾಸ್ತಿ ಇರುತ್ತೆ ನುಶಿದು. ಸೊ ಅದಕ್ಕೆ ನಾವು ಫಸ್ಟ್ ನಿರ್ವಹಣೆ ಏನಂದ್ರೆ, ಇದಕ್ಕೆ ನಾವು ಆದಷ್ಟು ಬೆಳೆ ಹಾಕೋದಕ್ಕಿಂತ ಮುಂಚೆಲೆ ಪ್ಲಾನ್ ಅಲ್ಲೇ ನೀವು ಬಾಳೆಯನ್ನ ಹಾಕಬೇಕು ಅಥವಾ ಸೆಡೆಯನ್ನ ಹಾಕಬೇಕು. ಇದನ್ನ ಹಾಕೋಣದ್ರಿಂದ ಏನಾಗುತ್ತೆ, ಈ ಹುಳುಗಳ ಹಾವಳಿ ಕಡಿಮೆ ಆಗುತ್ತೆ. ಅಲ್ಲಿ ತಂಪಾದ ವಾತಾವರಣ ಕ್ರಿಯೇಟ್ ಆಗೋದ್ರಿಂದ ಇದರ ವಂಶಾಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಇರೋದಿಲ್ಲ. ಸೊ ಹಂಗ ಇದು ಹಾವಳಿ ಕಡೆಯನ್ನು ಮಾಡಬಹುದು. ಇದು ಒಂಥರ ಕೃಷಿ ಪದ್ಧತಿಯಲ್ಲಿ. ಸೊ ಬೇರೆ ಬೇರೆ ತರದ ಇನ್ನೊಂದು ವಿಧಾನಗಳಿದಾವೆ, ರಾಸಾಯನಿಕ ವಿಧಾನ ಬೇರೆ ಬೇರೆ. ಸೊ ಇದು ನಾವು ಈ ತರ ಮಾಡಿಲ್ಲ ಅಂತ ರೈತ ಏನ್ ಮಾಡಬಹುದು, ಓಪನ್ ಆಗಿರುತ್ತೆ ಇದ್ರ ಹಾವಳಿ, ಓಪನ್ ಆಗಿ ಎಲ್ಲಿರುತ್ತೆ ಅಂತದಲ್ಲಿ ಸಾಕಷ್ಟು ಸಂಖ್ಯೆನಲ್ಲಿ ಹುಳ ನೋಡಬಹುದು. ಸೊ ಇಲ್ಲಿ ಓಪನ್ ಇರತಕ್ಕಂಥದ್ದು ಇದು ಈ ತರದ ಏನೋ ಸಮಸ್ಯೆ ಕಂಡು ಬಂತಂದ್ರೆ ಅವಾಗ ನಾವು ಕೆಮಿಕಲ್ ರಾಸಾಯನಿಕ ವಿಧಾನಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ಏನ್ ಮಾಡಬಹುದು ಅಂದ್ರೆ, ರಾಸಾಯನಿಕ ವಿಧಾನ ಅಂದ್ರೆ ಹಲವಾರು ನುಶಿನಾಶಕಗಳು ಸಿಗ್ತಾವೆ, ಕೀಟನಾಶಕಗಳಲ್ಲ, ಇದು ನುಶಿನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಒಂದು ವೇಳೆ ನುಶಿಗಳು ಇದ್ದು ಇನ್ನೊಂದು ಒಂದು ಸುಳಿ ತಿಗಣೆ ಬರುತ್ತೆ ಇದರಲ್ಲಿ, ನಮ್ಮ ಇದರಲ್ಲಿ ಅಡಿಕೆನಲ್ಲಿ. ಸೊ ಎರಡು ಇತ್ತಂದಾಗ ಒಂದು ಕೀಟನಾಶಕ ಇದೆ ಹೇಳ್ತೀನಿ. ಸೊ ನುಶಿಗಳು ಬರೀ ನುಶಿ ಇತ್ತಂದ್ರೆ ಏನೂ ಆಗಿಲ್ಲ ಅಂದ್ರೆ, ನುಶಿ ಇತ್ತಂದ್ರೆ ನಾವು ನುಶಿನಾಶಕಗಳು ಸಿಂಪಡಣೆ ಮಾಡಬೇಕು. ಸುಮಾರು ನುಶಿನಾಶಕಗಳಿದ್ದಾವೆ, ಫೆನಾಜಾಕ್ವಿನ್ ಅಂತ ಇದೆ, ಅದು ಪ್ರತಿ ಲೀಟರ್ ನೀರಿಗೆ 2 ml ಹಾಕಿ ಹೊಡಿಬೇಕು. ಆಮೇಲೆ ಪಾಸ್ಮೈಟ್ ಅಂತ ಬರುತ್ತೆ, ಪ್ರತಿ ಲೀಟರ್ ನೀರಿಗೆ 2 ml ಹಾಕೊಂಡು ಸಿಂಪಡಣೆ ಮಾಡಬೇಕು. ಸುಮಾರು ಇನ್ನೊಂದು 2-3 ತರದ್ದು ಪೈರಿಫ್ರಾಕ್ಸಿಪೆನ್ ಅಂತ ನುಶಿನಾಶಕ ಇದೆ. ಸೊ ಈ ತರ ಆಮೇಲೆ ಹೀತಿಯಾನ್ ಅಂತ ಬರುತ್ತೆ, ಪ್ರಪರ್ಗೈಟು ಅಂತ ಬರುತ್ತೆ. ಸೊ ಪ್ರಪರ್ಗೈಟು ಆಮೇಲೆ ಹೀತಿಯಾನ್ ಅಂತ ಬರುತ್ತೆ. ಸೊ ಹೀತಿಯಾನ್ ಆದ್ರೆ ನಾವೇನಾಗುತ್ತೆ, ಒಂದು ನುಶಿಗಳನ್ನು ಸಾಯಿಸುತ್ತೆ, ಇನ್ನೊಂದು ಕೀಟಗಳನ್ನು ಸಹ ನಾವು ಕೊಲ್ಲುತ್ತೆ. ಸೊ ಸುಳಿ ತಿಗಣಿ ಏನಾದ್ರೂ ಇತ್ತಂದ್ರೆ ಇದನ್ನು ನಾವು ಹೀತಿಯಾನ್ ಅನ್ನು ನಾವು ಸಿಂಪಡಣೆ ಮಾಡೋದ್ರಿಂದ 1.5 ml ಪ್ರತಿ ಲೀಟರ್ ನೀರಿಗೆ 1.5 ml ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ಹುಳವನ್ನು ಹತೋಟಿ ಮಾಡುವುದು. ಇದು ನುಶಿಗಳ ಬಗ್ಗೆ ಆಯ್ತು. ಇನ್ನೊಂದು ಸುಳಿ ತಿಗಣೆ ಅಂತ ಬರುತ್ತೆ. ಸುಳಿ ತಿಗಣೆ ಬಂತದ ಏನಾದ್ರೆ ಅದು ಆದಷ್ಟು ನಾವು ಸಮಯಕ್ಕೆ 1-3 ವರ್ಷದ ಇರ್ತಕ್ಕಂಥ ಗಿಡಗಳಿಗೆ ಮಾತ್ರ ಇದು ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು. ಆಮೇಲೆ 3 ವರ್ಷದ ನಂತರ ಇದು ಹಾರ್ಡ್ ಆಗೋದ್ರಿಂದ ಈ ಹುಳ ಬರೋದಿಲ್ಲ. ಸೊ ಈ ಸುಳಿ ತಿಗಣೆ ಬಂದಾಗ ಯಾವ ರೀತಿ ಲಕ್ಷಣಗಳು ಇರ್ತಾವೆ ಅಂತ. ಸೊ ಸುಳಿ ತಿಗಣೆ ಬಂದಾಗ ಸುಳಿಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಆಕ್ಚುಲಿ ಇದು ಸುಳಿ ತಿಗಣೆ ಅಂದರೆ ಸುಳಿ ಓಪನ್ ಆಗದಂಥ ಸುಳಿನಲ್ಲಿ ಇರ್ತಕ್ಕಂಥ ಹುಳುಗಳು, ಫೋಲ್ಡ್ಸಲ್ಲಿ ಒಳಗಡೆ ಮಡಿಕೆಯಲ್ಲಿರ್ತಕ್ಕಂಥ ಒಂದು ಹುಳ. ಅದರ ಸುಳಿಯನ ಬೇಸನ್ನು ನೀವು ಚೆಕ್ ಮಾಡಿದರೆ ಅಲ್ಲಿ ಹುಳವನ್ನು ನಾವು ಕಾಣಬಹುದು. ಯಾವ ಥರ ಇರ್ತಾವೆ, ನಾವು ಕಣ್ಣಿಗೆ ಕಾಣ್ತಕ್ಕಂಥದ್ದು ಈ ನುಶಿಗಳು ನಮಗೆ ಕಣ್ಣಿಗೆ ಕಾಣಲ್ಲ. ನಾವು ಏನು ಫಸ್ಟ್ ಸಿಂಪ್ಟಮ್ಸ್ ಹೇಳಿದ್ವೋ ಆ ಹುಳದ್ದು ಅವಳಿದು ನಾವು ಆಕ್ಚುಲಿ ಆ ಹುಳುಗಳನ್ನ ಕಣ್ಣಿಂದ ಕಾಣಕ್ಕಲ್ಲ. ಸೊ ಈ ಸುಳಿ ತಿಗಣೆಯನ್ನು ನಾವು ನೋಡ್ಬೋದು ಕಣ್ಣಿಂದ. ಎಲ್ಲಂದರೆ ಬೇಸ್ ಹತ್ರ ಚೆಕ್ ಮಾಡಿದಾಗ ನಾವು ಈ ಹುಳವನ್ನು ನೋಡ್ಬೋದು. ಹೆಂಗಿರ್ತವೆ, ಒಂದು ಕೆಂಪು ಬಣ್ಣದ ಅಡಲ್ಟ್ಸ್ ಅಂದರೆ ಪ್ರೌಢ, ಇನ್ನೊಂದು ಅಪ್ಸರ ಕೀಟಗಳು ಅಂದರೆ ನಿಮ್ಸ್ ಅಂತ ಕರಿತೀವಿ ಮರಿ ಹುಳುಗಳು, ಅದು ಹಸಿರಿರ್ತಾವೆ. ಸೊ ಚೆಕ್ ಮಾಡ್ಬೇಕಾದ್ರೆ ನಾವು ಆ ಹುಳವನ್ನು ಅಲ್ಲಿ ಚೆಕ್ ಮಾಡಬೇಕು. ಸೊ ಇವು ರಸ ಇರೋದ್ರಿಂದ ಯಾವ ರೀತಿ ಆಗುತ್ತೆ ಅಂತಂದು, ರಸ ಇರೋದ್ರಿಂದ ಏನಾಗುತ್ತೆ, ಫಸ್ಟು ಕಂದು ಬಣ್ಣದ ಮಚ್ಚುಗಳನ್ನ ನಾವು ಕಾಣಬಹುದು. ಈ ರಸ ಇರೋದ್ರಿಂದ ಏನಾಗುತ್ತೆ, ಯಾಕೆ ಕಂದು ಮಚ್ಚುಗಳೇ ಕಾಣ್ತಾವಂದ್ರೆ ಅದು ಆಕ್ಚುಲಿ ಟಾಕ್ಸಿಕ್ ಸಲೈವನ ಅಂದರೆ ಒಂದು ವಿಷವನ್ನು ರಸ ಹೀರ್ಬೇಕಾದ್ರೆ ಬಿಡ್ತೈತೆ, ವಿಷವನ್ನ ರಸ ಹೀರ್ಬೇಕಾದ್ರೆ ಬಿಡೋದ್ರಿಂದ ಏನಾಗುತ್ತೆ, ಅಲ್ಲಿ ರಿಯಾಕ್ಷನ್ ಆಗಿಬಿಟ್ಟು ಅಲ್ಲಿ ಬರ್ನ್ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಕಂದು ಬಣ್ಣಕ್ಕೆ ತಿರುಗುತ್ತೆ. ಫಸ್ಟ್ ಪ್ರಾರಂಭದ ಲಕ್ಷಣ ಕಂದು ಬಣ್ಣ ತಿರುಗುತ್ತೆ, ಆಮೇಲೆ ನಂತರ ಏನಾಗುತ್ತೆ, ಕೆಲವೇ ದಿನಗಳಲ್ಲಿ ಅದು ಕಪ್ಪಾಗಿ ತಿರುಗುತ್ತೆ. ಆಮೇಲೆ ಲಾಸ್ಟ್ ಫೈನಲ್ ಸ್ಟೇಜ್ ಏನಂದ್ರೆ ಅದು ಅಲ್ಲಿ ಹೋಲ್ಸ್ ಬಿಡುತ್ತೆ. ಆ ಕಪ್ಪಾದ ಏನು ಪೋರ್ಷನ್ ಇರುತ್ತಲ್ಲ, ಅಲ್ಲಿ ಆಕ್ಚುಲಿ ಕಪ್ಪಾದ ಪೋರ್ಷನ್ ಏನಂದ್ರೆ ಡೆಡ್ ಟಿಶ್ಯೂಸ್ ಅಂತ ಕರೀತೀವಿ, ಅಂದ್ರೆ ಸೊತ್ತ ಕೋಶಗಳು ಅಂತ ಕರಿತೀವಿ. ಸೊ ಸೊತ್ತ ಕೋಶಗಳು ಇದ್ರ ಜೊತೆಗೆ ಹೊಂದಾಣಿಕೆ ಇರಲ್ಲ, ಸೊ ಅದು ಬಿದ್ದೋಗುತ್ತೆ. ಸೊ ರಂಧ್ರಗಳನ್ನ ನಾವು ಕಾಣಬಹುದು, ಅದು ಲಾಸ್ಟ್ ಫೈನಲ್. ಸೊ ಈ ತರದ ನಾವು ಸಿಂಪ್ಟಮ್ಸ್ ಏನಾದ್ರು ನೋಡಿದ್ರೆ ನಾವು ಅದನ್ನ ಅದಕ್ಕೆ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು. ಇಲ್ಲಿ ಕೀಟನಾಶಕ ಅಂದ್ರೆ ಇದು ರಸ ಇರ್ತಕ್ಕಂಥ ಕೀಟ, ಇದು ತಿಗಣಿನೂ ರಸ ಇರ್ತಕ್ಕಂಥ ಕೀಟ. ಸೊ ಇದಕ್ಕೆ ಇಮಿಡೋಕ್ಲೋಪ್ರಿಡ್ ಅಂತ ಬರುತ್ತೆ ಕೀಟನಾಶಕ. ಅದು ಪ್ರತಿ ಲೀಟರ್ ನೀರಿಗೆ 0.5 ml ಅಥವಾ 1.3 ಈಗ 16 ಲೀಟರ್ ನೀರಿಗೆ 5 ml ಹಾಕೊಂಡು ನಾವು ಸಿಂಪಡಣೆ ಮಾಡೋದು, ಅದನ್ನು ಹತೋಟಿ ಮಾಡಬಹುದು. ಆಮೇಲೆ ನಾವು ಸಿಂಪಡಣೆ ಮಾಡ್ಬೇಕಾದ್ರೆ ರೈತರಿಗೆ ಏನು ಅಡ್ವೈಸ್ ಮಾಡ್ಬೋದು ಅಂದರೆ ಸುಳಿಗೆ ಮಾತ್ರ ಸಿಂಪಡಣೆ ಮಾಡಿದ್ರೆ ಸಾಕು. ಒಂದು ವೇಳೆ ಇದು ಬರೀ ಸುಳಿ ಬಿಟ್ಟು, ಯಾಕಂದ್ರೆ ಸುಳಿ ತಿಗಣೆ ಅಂತ ಹೆಸರಿರೋದ್ರಿಂದ ಸುಳಿ ಅನ್ಓಪನ್ ಅಂದರೆ ಓಪನ್ ಆಗದಂತ ಇರ್ತಕ್ಕಂಥ ಸುಳಿಯಲ್ಲಿ ಇರ್ತಕ್ಕಂಥ ಹುಳು, ನಾವು ಓಪನ್ ಆಗಿರ್ತಕ್ಕಂಥ ಸುಳಿ ನಾವು ಸಿಂಪಡಣೆ ಮಾಡೋದು ಬೇಕಾಗಿಲ್ಲ. ಸೊ ಅದಕ್ಕೆ ಸುಳಿಗೆ ಮಾತ್ರ ಸಿಂಪಡಣೆ ಮಾಡಿದ್ರೆ ಸಾಕು, ನಾವು ಔಷಧಿಯ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ಇದು ಎರಡಾಯಿತು. ಇನ್ನು ನಮಗೆ ಈಗ ಶಲ್ಕ ಕೀಟ ಆಕ್ಚುಲಿ ಸಣ್ಣ ಸ್ಟೇಜಲ್ಲಿ ಬರಲ್ಲ, ಬರ್ತಕ್ಕಂಥದ್ದು ಏನಂದರೆ ಗೊನೆ ಸ್ಟೇಜಲ್ಲಿ ಬರ್ತಕ್ಕಂಥದ್ದು. ಇದು ಶಲ್ಕ ಕೀಟ ಸಾಮಾನ್ಯವಾಗಿ 4 ವರ್ಷದ ನಂತರ ಬರ್ತಕ್ಕಂಥ ಒಂದು ಕೀಟ. ವೆರಿ ರೇರ್ ಸ್ಟೇಜಲ್ಲಿ ನಾವು ಬೇರೆ ಥರದ ಶಲ್ಕ ಕೀಟ ಬರುತ್ತೆ, ಬಿಳಿ ಶಲ್ಕ ಕೀಟ ಅಂತ ಬರುತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿ ಸಣ್ಣ ಗಿಡಗಳಿದ್ದಾಗ ನಾವು ಕಾಣಬಹುದು. ದೊಡ್ಡ ಗಿಡ ಇದ್ದಾಗ ಬೇರಿಂಗ್ ಇರ್ತಕ್ಕಂಥದ್ದು ಅಂದರೆ ಫಲ ಬಿಡ್ತಕ್ಕಂಥ ಸ್ಟೇಜಲ್ಲಿ ಮಾತ್ರ ಈ ಹುಳ ಬರುತ್ತೆ ಶಲ್ಕ ಕೀಟ ಅಂದ್ಬಿಟ್ಟು. ಅದು ಯಾವ ಭಾಗಕ್ಕೆ ಬರುತ್ತಂದರೆ ಗೊನೆ ಭಾಗಕ್ಕೆ ಬರ್ತಕ್ಕಂಥದ್ದು, ಅಂದರೆ ಸಿಂಗಾರಕ್ಕೆ ಬರ್ತಕ್ಕಂಥ ಒಂದು ಸಿಂಗಾರ ಓಪನ್ ಆಗೋದಕ್ಕಿಂತ ಮುಂಚೆಲೆ ಇದ್ರ ಮೇಲೆ ಮೊಟ್ಟೆ ಮೇಲೆ ಅಂದರೆ ಕವರಿಂಗ್ ಏನಿರುತ್ತಲ್ಲ ಅದ್ರ ಮೇಲೆ ಇರ್ತವೆ. ಆಮೇಲೆ ಸಿಂಗಾರ ಓಪನ್ ಆದ ತಕ್ಷಣ ಅದರೊಳಗಡೆ ಹೋಗ್ಬಿಟ್ಟು ರಸವನ್ನು ಇದು ಸಹ ಶಲ್ಕ ಕೀಟ ರಸ ಇರ್ತಕ್ಕಂಥ ಕೀಟ. ರಸ ಹೀರೋದ್ರಿಂದ ಏನಾಗುತ್ತೆ ಅಂದರೆ ಅದು ಮುರುಟಾಗುತ್ತೆ. ಏನು ಉದ್ದುದ್ದ ಇರ್ಬೇಕಾದ್ರೆ ಸ್ಟ್ರೈಟ್ ಆಗಿರ್ತಕ್ಕಂಥ ಏನು ಒಂಬಾಳೆ ಅದು ಮುರುಟಾಗುತ್ತೆ, ಅಂದರೆ ಫೋಲ್ಡ್ಸ್ ಆದಂಗೆ ಆಗಿರುತ್ತೆ. ಸೊ ಒಂಥರ ಜಡೆ ರೂಪದಲ್ಲಿ ಆಗಿರುತ್ತೆ. ಸೊ ಅದನ್ನು ನಾವು ಆ್ಯಕ್ಚುಲಿ ಆಮೇಲೆ ಇನ್ನೊಂದೇನು ಅದಂದರೆ ಶಿಂಕದಂಗೆ ಆಗಿರುತ್ತೆ. ಅದನ್ನು ನಾವು ನೋಡ್ತಾ ಇದ್ರೆ ಸಿವಿಯರ್ ಪ್ರಮಾಣದಲ್ಲಿ ತೀವ್ರವಾದಾಗ ಏನಾಗುತ್ತೆ ಅದರಿಂದ ರಸ ಅಂದರೆ ಇದು ಏನು ಎಣ್ಣೆ ಥರದ ರಸ ಕೆಳಗಡೆ ಸೋರ್ತಾ ಇರುತ್ತೆ. ಸೊ ಆ ಇದ್ರ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಇನ್ನೊಂದು ಇನ್ನೂ ಜಾಸ್ತಿ ಆದಾಗ ಅಡ್ವಾನ್ಸ್ ಸ್ಟೇಜಿಗೆ ಹೋದಾಗ ಅದ್ರ ಮೇಲೆ ಕಾಡಿಗೆ ರೂಪದ ಕಪ್ಪು ಬಣ್ಣವನ್ನು ನಾವು ಕಾಣ್ಬೋದು. ಇದು ಲೇಟರ್ ಸ್ಟೇಜ್ ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಈ ಲಕ್ಷಣವನ್ನು ನಾವು ಕಾಣ್ಬೋದು. ನಾವು ಆಮೇಲೆ ಹೆಂಗೆ ಈ ಹುಳವನ್ನು ಗುರುತಿಸೋದು ಹೆಂಗಂದ್ರೆ ಕಪ್ಪು ಬಣ್ಣದ ಚುಕ್ಕೆ ರೂಪದಲ್ಲಿರುತ್ತೆ ರೌಂಡಾಗಿ. ನಾವು ಕಪ್ಪು ಇದು ನಾವೇನು ಆ ಗೊನೆಯನ್ನು ಚೆಕ್ ಮಾಡಿದರೆ ಅಲ್ಲಿ ಕಪ್ಪು ಬಣ್ಣದ ಚುಕ್ಕೆ ಕಣ್ಣು ರೂಪದಲ್ಲಿ ನಾವು ಅದನ್ನು ಹುಳವನ್ನು ಕಾಣ್ಬೋದು. ಸೊ ಆಮೇಲೆ ಇದು ಹೆಂಗೆ ಪ್ರಸಾರ ಆಗುತ್ತೆ ಗಿಡದಿಂದ ಗಿಡಕ್ಕಂದರೆ ಅಲ್ಲೇ ಇರತಕ್ಕಂಥ ಒಂದು ಏನು ಇರುವೆ. ನಾವು ಸಾಮಾನ್ಯವಾಗಿ ಅಡಿಕೆನಲ್ಲಿ ಇರುವೆ ಗೂಡುಗಳು ನೋಡ್ಬೋದು, ಬೆಳ್ಳ ನಾವು ಇರುವೆ ಗೂಡುಗಳನ್ನ ಕಟ್ಟಿರ್ತಾವೆ. ಸೊ ಇರುವೆ ಗೂಡುಗಳು ಏನು ಮಾಡ್ತಾವೆ ಅಂದರೆ ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಒಳ್ಳೆ ಕೀಟ ಆ್ಯಕ್ಚುಲಿ ನಮಗೆ, ಬಟ್ ಈ ಶಲ್ಕ ಕೀಟಕ್ಕೆ ಬಂದಾಗ ನಮಗೆ ತೊಂದರೆ ಮಾಡ್ತಕ್ಕಂಥ ಒಂದು ಇದು ಏನು ಇರುವೆ. ಸೊ ಕೆಂಪು ಇರುವೆ ಏನು ಮಾಡ್ತಾವೆ ಅಂದರೆ ಆ್ಯಕ್ಚುಲಿ ಈ ಹುಳವನ್ನು ಪ್ರೊಟೆಕ್ಟ್ ಮಾಡ್ತಾವೆ. ಯಾಕೆ ಪ್ರೊಟೆಕ್ಟ್ ಮಾಡ್ತಾವೆ ಅಂದರೆ ರಕ್ಷಣೆ ಮಾಡ್ತಾವೆ ಅಂದರೆ ಇದರ ರಸವನ್ನು ಅದು ಆಹಾರವಾಗಿ ಉಪಯೋಗಿಸ್ತದೆ. ಏನು ಮಲವನ್ನು ಹಾಕ್ತಕ್ಕಂಥ ಒಂದು ಏನು ಹನಿಡ್ಯೂ ಅಂತ ಕರಿತೀವಿ ಸಿಹಿ ಮಲ ವಸ್ತು, ಆ ಸಿಹಿ ಇರುತ್ತೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಏನು ಮಾಡುತ್ತೆ ಇದನ್ನು ಆಹಾರವಾಗಿ ಉಪಯೋಗಿಸ್ಕೊಂಡು ಇರುವೆ ಮತ್ತು ಇನ್ನೊಂದು ಗಿಡಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಇದು ಸ್ಪ್ರೆಡ್ ಆಗೋದ್ರಲ್ಲಿ ಹರಡುವಿಕೆಯಲ್ಲಿ ಈ ಇರುವೆ ಪಾತ್ರ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ನಾನು ನಿರ್ವಹಣೆಗೆ ಬಂದಾಗ ಯಾಕೆ ಹೇಳ್ತಿದ್ದೇನೆ, ನಿರ್ವಹಣೆ ಬಂದಾಗ ನಾವು ಫಸ್ಟ್ ಗೂಡನ್ನು ತೆಗಿಬೇಕಾಗತ್ತೆ. ಯಾವುದು ಇರುವೆ ಗೂಡನ್ನು ಎಲ್ಲಿದೆ ನೋಡ್ಕೊಂಬಿಟ್ಟು ಇರುವೆ ಗೂಡನ್ನು ತೆಗೆದು ಆಮೇಲೆ ಬರ್ನ್ ಮಾಡ್ಬೇಕಾಗತ್ತೆ. ಅದನ್ನು ಬರ್ನ್ ಮಾಡಿದ್ರೆ ಏನಾಗುತ್ತೆ, ಆ ಹುಳವನ್ನು ನಾವು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಸೊ ಅದು ಸ್ಪ್ರೆಡ್ ಆಗೋದನ್ನ ನಾವು ತಡೆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ನಾನು ಹೇಳ್ದಂಗೆ ಶಲ್ಕ ಕೀಟ ರಸ ಇರತಕ್ಕಂಥ ಕೀಟ ಆಗಿರೋದ್ರಿಂದ ಇದಕ್ಕೆ ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು. ಮಾಮೂಲಾಗಿ ನಾವು ಏನು ಹೇಳಿದ್ವಿ ಸುಳಿ ತಿಗಣೆಗೆ ಅದೇ ಕೀಟನಾಶಕವನ್ನು ಕಂಟಿನ್ಯೂ ಮಾಡಿದ್ರೆ ಸಾಕು ಒಂದು ವೇಳೆ ಇದ್ದರೆ. ಸೊ ಎರಡಕ್ಕೂ ಆದಂಗೆ ಸುಳಿ ತಿಗಣೆಗಳು ಸಾಮಾನ್ಯವಾಗಿ 3 ವರ್ಷದ ನಂತರ ಬರಲ್ಲ. ಒಂದು ವೇಳೆ ಏನಾದರೂ ಇತ್ತಂದರೆ ಇದನ್ನೇ ಹೊಡೆದ್ರೆ ಎರಡಕ್ಕೂ ಸಿಂಪಡಣೆ ಸೇಮ್ ಇಮಿಡೋಕ್ಲೋಪ್ರಿಡ್ ಪ್ರತಿ ಲೀಟರ್ ನೀರಿಗೆ 0.5 ml ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡ್ಬೋದು. ಸರ್, ಇಲ್ಲಿವರೆಗೂ ಈ ಅಡಿಕೆಯಲ್ಲಿ ಕಾಣುವಂಥ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ. ಈಗ ಇದರಲ್ಲಿ ಅದೇ ಥರ ರೋಗನೂ ಕಾಣಿಸ್ಕೊಳುತ್ತೆ ಅಡಿಕೆ ಬೆಳೆಯಲ್ಲಿ, ಇದ್ರ ಬರ್ತಕ್ಕಂಥ ಪ್ರಮುಖ ರೋಗಗಳು ಯಾವುವು, ಅವುಗಳನ್ನ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ ನಮ್ಮ ರೈತರು? ಈಗ ಎಷ್ಟು ಕೀಟಗಳು ಇಂಪಾರ್ಟೆಂಟ್ ಅದೇ ರೀತಿ ಪ್ರಮುಖವಾದ ರೋಗಗಳು ಸಹ ಬರ್ತವೆ. ಇದರಲ್ಲಿ ಪ್ರಮುಖ ರೋಗಗಳು ಅಂದರೆ ಈಗ ಎಲೆಚುಕ್ಕೆ ರೋಗ ಅಂತ ಬರುತ್ತೆ, ಮತ್ತು ಹಣಬೆ ರೋಗ ಅಂತ ಬರುತ್ತೆ, ಮತ್ತು ಇನ್ನೊಂದು ಒಂಬಾಳೆ ಒಣಗ್ತಕ್ಕಂಥ ರೋಗ, ಆಮೇಲೆ ಇನ್ನೊಂದು ಇತ್ತೀಚೆಗೆ ನಮಗೆ ಬ್ಯಾಕ್ಟೀರಿಯಾ ರೋಗ ಅಂತ ಬರ್ತಾ ಇದೆ, ಇದರಲ್ಲಿ ಅಂಗಮಾರಿ ರೋಗ ಅಂತ ಕರಿತೀವಿ. ಸೊ ಈ ನಮಗೆಲ್ಲ ಬರ್ತಕ್ಕಂಥ ಮೇಜರ್ ರೋಗಗಳು ಅಂದರೆ ಶಿಲೀಂಧ್ರ ರೋಗಗಳು, ಸುಳಿ ಕೊಳೆ ರೋಗ ಒಂದು, ಎಲೆಚುಕ್ಕೆ ರೋಗ ಒಂದು, ಹಣಬೆ ರೋಗ, ಈ ಮೂರು ಶಿಲೀಂಧ್ರದ ಗುಂಪಿಗೆ ಬೂಸ್ಟ್ ರೋಗ ಅಂತ ಕರೀತೀವಿ. ಬೂಸ್ಟ್ ಜಾತಿ ಸೇರಿರ್ತಕ್ಕಂಥ ಶಿಲೀಂಧ್ರ, ಈ ಮೂರು ರೋಗಗಳು ಶಿಲೀಂಧ್ರದಿಂದ ಪ್ರಸಾರ ಆಗ್ತಕ್ಕಂಥವು. ಇನ್ನೊಂದು ಬ್ಯಾಕ್ಟೀರಿಯಾ ಅಂತಂದ್ಬಿಟ್ಟು, ಸೊ ಇವು ನಾಲ್ಕು ರೋಗಗಳು ನಮ್ಮ ಪ್ರಮುಖವಾಗಿ ಕಾಡ್ತಕ್ಕಂಥದ್ದು. ಒಂದು ಸುಳಿ ಕೊಳೆ ರೋಗ ಇದು ಯಾವ ಬೇಕಾದ್ರೂ ಬರಬಹುದು. ಹೆಚ್ಚಾಗಿ ಸಾಮಾನ್ಯವಾಗಿ ನಾವೀಗ ನಾಟಿ ಮಾಡಿರ್ತಕ್ಕಂಥ ಗಿಡಗಳಲ್ಲೂ ಸಹ ನೋಡಿದ್ದೀವಿ, ದೊಡ್ಡ ಗಿಡಗಳು ಸಹ ನಾವು ನೋಡಿದ್ವಿ. ಇದರ ಸಿಂಪ್ಟಮ್ಸ್ ಹೆಂಗಿರುತ್ತೆ? ಸುಳಿ ಕೊಳೆ ರೋಗ ಅಂದರೆ ಸುಳಿ ಕೊಳೆತಿರ್ತಕ್ಕಂಥದ್ದು, ಹೆಸರೇ ಸೂಚಿಸ್ತಕ್ಕಂಥದ್ದು ಸುಳಿ ಕೊಳೆತಕ್ಕಂಥ ಒಂದು. ಅದನ್ನು ನಾವು ಸಣ್ಣ ಗಿಡದಲ್ಲಿ ನಾವು ಕ್ಲೀನಾಗಿ ಐಡೆಂಟಿಫೈ ಮಾಡ್ಬೋದು. ಹೆಂಗಂದರೆ ಸುಳಿ ಒಣಗಿರುತ್ತೆ, ಫಸ್ಟು ಫೇಡ್ ಆಗಿರುತ್ತೆ, ಬಾಡಿರುತ್ತೆ. ಸೊ ನಾವು ಹಿಂಗೆ ಹಿಡಿದು ಎಳೆದಾಗಿ ಇಮ್ಮಿಡಿಯೇಟ್ ಹೊರಗಡೆ ಬರುತ್ತೆ. ಅದಕ್ಕೆ ನಾವು ಸುಳಿ ಕೊಳೆ ರೋಗ ಅಂತ ಕರೆದು. ಸೊ ಇದನ್ನು ಯಾವ ರೀತಿ ನಾವು ಹತೋಟಿ, ಇದು ಶಿಲೀಂಧ್ರದ ರೋಗ, ಇದನ್ನು ಯಾವ ರೀತಿ ಹತೋಟಿ, ನಾವು ಒಂದು ಗಿಡಗಳು ಎರಡು ಗಿಡ ಆಮೇಲೆ ದೊಡ್ಡ ಗಿಡದಲ್ಲಿ ಸ್ವಲ್ಪ ಕಷ್ಟ ಅಂದರೆ ದೊಡ್ಡ ಗಿಡದಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಸುಳಿ ಬೆಂಡಾಗಿರುತ್ತೆ, ಒಣಗಿ ಬೆಂಡಾಗಿರುತ್ತೆ. ಸೊ ಅಲ್ಲಿ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ. ಸಣ್ಣ ಗಿಡದಲ್ಲಿ ರೈತರ ನಂತರ ಇದು ಸುಳಿ ಕೊಳೆ ರೋಗ ಬಂದಾಗ ಅದು ಒಣಗಿದ್ದೆ ಅದು ಅಬ್ಸರ್ವ್ ಮಾಡಲ್ಲ, ಯಾಕೆ ಒಣಗಿದೆ ಅಂತ ಸುಮ್ಮನೆ ಅತ್ಲಿದ್ದ ಮತ್ತೆ ಒಂದು ಎರಡು ತಿಂಗಳವರೆಗೂ ಬಿಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಬಾಟಮ್ವರೆಗೂ ಅದ್ರ ಇನ್ಫೆಕ್ಷನ್ ಹೋಗ್ಬಿಟ್ಟು ತಳಕನ ಹೋಗಿಬಿಟ್ಟು ಏನಾಗುತ್ತೆ ಕಂಪ್ಲೀಟ್ ಗಿಡ ಹೋಗ್ತಕ್ಕಂಥ ಸಾಧ್ಯತೆ ನಾವು ನೋಡಿದ್ದೀವಿ. ಸೊ ಒಂದು ವೇಳೆ ನಾವು ಫೇಡ್ ಆದಾಗ ಅಥವಾ ಬಾಡ್ದಾಗ ಏನಾದರೂ ನಾವು ಇದನ್ನು ಐಡೆಂಟಿಫೈ ಮಾಡಿದರೆ ಆ ಗಿಡವನ್ನು ಉಳಿಸ್ಬೋದು. ಹೆಂಗೆ ಮಾಡ್ಬೋದು? ಅದನ್ನು ಸುಳಿ ಒಣಗಿರ್ತಕ್ಕಂಥದ್ದು ಕೀಳಬೇಕು. ಫಸ್ಟು ಕಿತ್ತುಬಿಟ್ಟು ಅದನ್ನು ಕ್ಲೀನಾಗಿ ಒಂದು ಗಡಸಾದ ಕಡ್ಡಿಗೆ ಬಟ್ಟೆಯನ್ನು ಸುತ್ತಬಿಟ್ಟು ಕ್ಲೀನಾಗಿ ತಿರುಗಬೇಕು. ಆಗಿರ್ತಕ್ಕಂಥ ನಾವೇನು ಸುಳಿಯನ್ನು ತೆಗೆದಿರ್ತೀವ ಆ ಸುಳಿ ಭಾಗದಿಂದ ರಸವನ್ನು ತೆಗೆದ ಮೇಲೆ ಇದರ ಕಡ್ಡಿಯನ್ನು ಬಟ್ಟೆ ಸುತ್ತಬಿಟ್ಟು ಕ್ಲೀನಾಗಿ ತಿರುವಿದ್ರೆ ಅದಾಗಿರ್ತಕ್ಕಂಥ ಇನ್ಫೆಕ್ಷನ್ ಏನು ಪಸ್ ಅಂತ ಕರಿತೀವಿ ಅಥವಾ ಕೀವು ಅಂತ ಕರಿತೀವಿ ಅದರ ಇನ್ಫೆಕ್ಷನ್ ಅಂತ ಕರಿತೀವಿ ಆ ಕಂಪ್ಲೀಟ್ ಅದನ್ನು ಕ್ಲೀನಾಗಿ ತೆಗೆದುಬಿಟ್ರೆ ಅವಾಗ ಏನಾಗುತ್ತೆ ಅಲ್ಲಿರ್ತಕ್ಕಂಥದ್ದೆಲ್ಲ ಏನು ಡ್ರೆಸ್ಸಿಂಗ್ ಮಾಡಿದ್ರೆ ನಮ್ಗೆ ಗಾಯ ಆದಾಗ ಹೆಂಗೆ ಡ್ರೆಸ್ಸಿಂಗ್ ಮಾಡ್ತೀವೋ ಅದೇ ರೀತಿ ಎಲ್ಲ ಒಂದು ಅಂಶವನ್ನು ತೆಗೆದಾಗ ಅದು ರಿಕವರಿ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಂಗೆ ತೆಗೆದ ಮೇಲೆ ಆಮೇಲೆ ನಾವು ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡ್ಬೋಕು. ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡ್ಬೇಕಾದ್ರೆ ಎಲೆಗೆ ಈ ಏನು ನಾವು ಓಲ್ ಮಾಡಿರ್ತೀವ ಕಡ್ಡಿಂದ ಇದು ಮಾಡಿರ್ತೀವೋ ಆ ಭಾಗಕ್ಕೆ ಔಷಧಿ ಒಂದು 100 ml ಹೋಗೋಷ್ಟು ಇದನ್ನು ನಾಜಲ್ಸ್ ಇರುತ್ತಲ್ಲ ಅದನ್ನು ನಾಜಲ್ಸ್ ಹಿಡಿಬೇಕು ಅದು ಕಂಪ್ಲೀಟ್ ತುಂಬೋವರೆಗೂ. ಆಮೇಲೆ ಅಲ್ಲಿರ್ತಕ್ಕಂಥ ಎಲೆಗಳಿಗೆ ಸಿಂಪಡಣೆ ಮಾಡ್ಬೇಕು. ಇದರಿಂದ ನಾವು ಇದನ್ನು ಹತೋಟಿ ಮಾಡ್ಬೋದು. ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂದರೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಆಗ್ತಕ್ಕಂಥ ಒಂದು ಹನಿ ಹೊರಗಡೆ ಬಂದಿದ್ದು ಸಿಡಿದ್ರೆ ಸಾಕು ಮಳೆಗಾಲದಲ್ಲಿ ಅವು ಬೇರೆ ಗಿಡಗಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ. ಇದು ದೊಡ್ಡ ಗಿಡಗಳಲ್ಲಿ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ದೊಡ್ಡ ಗಿಡಗಳಲ್ಲಿ ನಾವು ಬಂದಾಗ ಏನು ಮಾಡ್ಬೋದು, ಸಣ್ಣ ಗಿಡದಲ್ಲಿ ನಾವು ಕ್ಲೀನಾಗಿ ನೋಡ್ಕೊಂಡು ಎಲ್ಲ ಡ್ರೆಸ್ಸಿಂಗ್ ಮಾಡಿ ಹತೋಟಿ ಮಾಡ್ಬೋದು. ಬಟ್ ದೊಡ್ಡ ಗಿಡದಲ್ಲಿ ಕಷ್ಟ ಆಗುತ್ತೆ. ಸಾಮಾನ್ಯ ಏನು ಮಾಡ್ಬೋದು ದೊಡ್ಡ ಗಿಡದಲ್ಲಿ ಅಂದಾಗ ಅದನ್ನು ನಾವು ಆ್ಯಕ್ಚುಲಿ ಆ ಕಡೆ ಈ ಕಡೆ ಸೀಳ್ಬೇಕಾಗುತ್ತೆ. ರೋಟಿಯಿಂದ ಸೀಳ್ಬಿಟ್ರೆ ಅದೇನು ಕೀವೇನಿರುತ್ತೆ ಬಲ್ಜದಂಗೆ ಆಗಿರುತ್ತೆ. ಮೇಲ್ಭಾಗದಲ್ಲಿ ಸುಳಿ ಒಣಗಿರ್ತಕ್ಕಂಥ ಮೇಲ್ಭಾಗದಲ್ಲಿ ಅಲ್ಲಿ ಸಂಗ್ರಹ ಆಗಿರುತ್ತೆ ಪಸ್ಸು, ಏನು ಕೀವು ಅದರದ್ದು ಇದು ಇನ್ಫೆಕ್ಷನ್ ಅಂಶ. ಸೊ ಅದನ್ನು ನಾವು ಆ ಕಡೆ ಈ ಕಡೆ ನಾವು ರೋಟಿಯಿಂದ ಕೊಯ್ದಾಗ ಅಲ್ಲಿರ್ತಕ್ಕಂಥ ಏನು ಸೀಳುತ್ತಲ್ಲ ಆ ಸೀಳಿದಾಗ ಅಲ್ಲಿರ್ತಕ್ಕಂಥ ಅಂಶವೆಲ್ಲ ಕೆಳಗಡೆ ಸೋರುತ್ತೆ. ಆ ಡ್ರೈನ್ ಔಟ್ ಆದರೆ ಸಾಕು ಅದು ಇನ್ಫೆಕ್ಷನ್ ಕಡಿಮೆ ಆಗುತ್ತೆ, ಆಮೇಲೆ ಅದು ಚಿಗುರು ಬರುತ್ತೆ. ಇಲ್ಲಾಂದರೆ ನಾವು ಇನ್ನೊಂದು ಏನು ಮಾಡ್ಬೋದು, ಗಿಡವನ್ನು ತೆಗೀಲೇಬೇಕಾಗತ್ತೆ. ಅದನ್ನು ಹಂಗೆ ಬಿಡಬಾರ್ದು, ಇಲ್ಲಿ ಬಿಟ್ಟರೆ ಏನಾಗುತ್ತೆ ಬೇರೆ ಗಿಡಗಳಿಗೆಲ್ಲ ಹಬ್ಬುತ್ತೆ. ಇನ್ನೊಂದು ಎಲೆಚುಕ್ಕೆ ರೋಗ, ಇದು ಎಲೆಚುಕ್ಕೆ ರೋಗ ದೊಡ್ಡ ಗಿಡದಲ್ಲೂ ಕಾಣುತ್ತೆ, ನಮಗೆ ಸಣ್ಣ ಗಿಡದಲ್ಲೂ ನಾವು ನೋಡ್ಬೋದು. ಎಲೆಚುಕ್ಕೆ ರೋಗ ಇದು ಶಿಲೀಂಧ್ರ ರೋಗ, ಎಲೆಚುಕ್ಕೆ ರೋಗ ಚುಕ್ಕೆಗಳು ಕಾಣಿಸ್ಬಿಟ್ಟು ಅಲ್ಲಿ ಅಳದೆ ಆಗ್ತಾ ಹೋಗುತ್ತೆ ಚುಕ್ಕಿಗಳು. ಆಮೇಲೆ ಎಲ್ಲ ಚುಕ್ಕಿಗಳು ಕೂಡ್ಕೊಂಬಿಟ್ಟು ದೊಡ್ಡ ದೊಡ್ಡ ಚುಕ್ಕಿಗಳಾಗಿ ಮಾರ್ಪಾಡಾಗಿ ಅಲ್ಲಿ ಎಲೆ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ ಸಿಂಪ್ಟಮ್ಸ್ ಇದ್ದಾಗ ನಾವೇನು ಮಾಡಬೇಕು, ಮಾಮೂಲಿ ಶಿಲೀಂಧ್ರನಾಶಕವನ್ನು, ಹಲವಾರು ಶಿಲೀಂಧ್ರನಾಶಕಗಳಿದ್ದಾವೆ, ಎಕ್ಸಕೋನೋಝೋಲ್ ಇದೆ, ಪ್ರೊಫಿಕೋನೋಝೋಲ್ ಇದೆ, ಸುಮಾರು ಶಿಲೀಂಧ್ರ ಮ್ಯಾನ್ಕೋಝಬ್ ಇದೆ, ಸುಮಾರು ಶಿಲೀಂಧ್ರನಾಶಕಗಳಿದೆ. ಅವನ್ನ ಪ್ರತಿ ಲೀಟರ್ ನೀರಿಗೆ 2 ml ಹಾಕೊಂಡು ಸಿಂಪಡಣೆ. ಇದು ಎಕ್ಸಕೋನೋಝೋಲು ಪ್ರೊಫಿಕೋನೋಝೋಲ್ ಅದರದ್ದು ಪ್ರತಿ ಲೀಟರ್ ನೀರಿಗೆ 1 ml ಹಾಕೊಂಡು ಸಿಂಪಡಣೆ ಮಾಡೋದು. ಆಮೇಲೆ ಯಾವುದೇ ಕಾರಣಕ್ಕೂ ಸಿಂಪಡಣೆ ಮಾಡ್ಬೇಕಾದ್ರೆ ಇದನ್ನು ಮರಿಬಾರ್ದು, 1 ton ಹಾಕೊಂಡು ಸಿಂಪಡಣೆ ಮಾಡೋದು ಮರಿಬಾರ್ದು. ಯಾಕಂದ್ರೆ ಇದು ಅಡಿಕೆ ಮತ್ತು ಬಾಳೆ ತೆಂಗು ಇಂಥವೆಲ್ಲ ಸ್ವಲ್ಪ ಗಡಸಾದ ಒಂದು ಇದಿರುತ್ತೆ, ಹಂಗಾಗಿ ನಾವು ಸಿಂಪಡಣೆ ಮಾಡಿದಾಗ ಅಲ್ಲಿ ಔಷಧಿ ಕೂರೋದಿಲ್ಲ. ಅದಕ್ಕೆ 1 ton ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಎಫೆಕ್ಟಿವ್ ಆಗಿ ನಾವು ಅದನ್ನು ತೋಟಿ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನೊಂದು ಬ್ಯಾಕ್ಟೀರಿಯಾ ರೋಗ ಅಂದ್ಬಿಟ್ಟು, ಬ್ಯಾಕ್ಟೀರಿಯಾ ಹಂಗಮಾರಿ ರೋಗ ಅಂತಂದು ಇತ್ತೀಚೆಗೆ ಕಾಣಿಸ್ತಕ್ಕಂಥದ್ದು, ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಇದ್ಕಿದ್ದಂಗೆ ಸುಳಿ ಭಾಗದಲ್ಲಿ ಕರಗಾಗಿ ಎಲೆಗಳು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಸುಳಿ ಭಾಗದಲ್ಲಿ. ಸೊ ಇದು ಯಾವ ರೀತಿ ಇರುತ್ತೆ ಪ್ರಾರಂಭದ ಲಕ್ಷಣ? ಈಗ ನಾವು ಎಲೆ ಚುಕ್ಕಿ ಹೇಳಿದ್ವಿ, ಶಿಲೀಂಧ್ರ ರೋಗಕ್ಕೂ ಮತ್ತು ಬ್ಯಾಕ್ಟೀರಿಯಾ ಹೆಂಗೆ ಡಿಫ್ರೆನ್ಸ್ ಮಾಡೋದು? ನಾವು ಚುಕ್ಕಿಗಳು ಕಾಣ್ತಾ ಇರ್ತೀವಿ, ಹಾಡಿರುತ್ತೆ ಅಲ್ಲಿ, ಯಾವುದೇ ಥರದ ಎಣ್ಣೆ ಅಂಶದಾಗಲಿ ಏನೂ ಇರಲ್ಲ ಅದರಲ್ಲಿ. ಎಲೆ ಚುಕ್ಕೆ ರೋಗ ಶಿಲೀಂಧ್ರದಿಂದ ಬಂದರೆ, ಒಂದು ವೇಳೆ ಬ್ಯಾಕ್ಟೀರಿಯಾದಿಂದ ಬಂದರೆ ಏನಾಗುತ್ತೆ, ಎಣ್ಣೆ ಥರ ಫಸ್ಟ್ ಪ್ರಾರಂಭದ ಲಕ್ಷಣನೇ ಎಣ್ಣೆದ ಟೈಪು ನಮಗೆ ಎಲೆಯ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ನಾವು ಎಣ್ಣೆ ಅಂಶದ ಥರದ ನೋಡ್ಬೋದು. ಆಮೇಲೆ ಅದು ಬ್ಲಾಕ್ ಆಗ್ತಾ ಹೋಗ್ತಾ ಇರೋದು, ನಾವು ಕ್ಲೀನಾಗಿ ಇಟ್ಕೊಂಡು ಎಣ್ಣೆ ಚೆಲ್ಲಿದ್ದಾರೆ ನಮಗೆ ಕಾಣ್ತಾ ಇರೋದು ಪ್ರಾರಂಭದ ಲಕ್ಷಣ. ಸೊ ಆ ಥರದ್ದು ನಾವು ಫಸ್ಟ್ ಸಿಂಪ್ಟಮ್ಸ್ ನಾವು ಕಾಣಿದ ತಕ್ಷಣ ಸಿಂಪ್ಟಮ್ಸು ನಾವು ಬ್ಯಾಕ್ಟೀರಿಯಾ ನಾಶಕವನ್ನು ಹೊಡಿಬೇಕಾಗುತ್ತೆ. ಇಲ್ಲಿ ಶಿಲೀಂಧ್ರ ನಾಶಕ ಅಲ್ಲ, ಬ್ಯಾಕ್ಟೀರಿಯಾ ನಾಶಕವನ್ನು ಹೊಡಿಬೇಕಾಗುತ್ತೆ. ಸೊ ಇದು ನಾವು ಹಂಗೆ ಬಿಡ್ತಂದ್ರೆ ಏನಾಗುತ್ತೆ, ಎಲ್ಲ ಕಂಪ್ಲೀಟು ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ಏನು ಸುಳಿ ಭಾಗ ಕಂಪ್ಲೀಟ್ ಕರಗಾಗುತ್ತೆ, ಕಂಪ್ಲೀಟ್ ಕರಗಾಗಿ ಒಣಗೋದಕ್ಕೆ ಆರಂಭ ಆಗುತ್ತೆ. ಸೊ ಅದಕ್ಕೆ ನಾವು ಈ ಥರ ಎಣ್ಣೆ ಅಂಶ ಕಂಡಾಗ, ಪ್ರಾರಂಭದ ಲಕ್ಷಣ ಕಂಡಾಗ ಅದನ್ನು ನಾವು ಬ್ಯಾಕ್ಟೀರಿಯಾ ನಾಶಕದಿಂದ ಸಿಂಪಡಣೆ ಮಾಡಿದ್ರೆ ಅಥವಾ ಮಾಡ್ಬೋದು. ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಸಿಗುತ್ತೆ ಬ್ಯಾಕ್ಟೀರಿಯಾ ನಾಶಕ, ಅದು ನಾವು ಪ್ರತಿ ಲೀಟರ್ ನೀರಿಗೆ 1/2 gram ಹಾಕೊಂಡು ಅದರ ಜೊತೆಗೆ ಇದು ಮರಿಬಾರ್ದು, ಒಂದು ಅಂಟು ಗಮ್ ಅದನ್ನು ನಾವು 16 ಲೀಟರ್ಗೆ 5 ml ಆದ್ರೆ ಸಾಕು, 16 ಲೀಟರ್ಗೆ ಇದು 8 ಗ್ರಾಮ್ ಆದ್ರೆ ಸಾಕು, ಅದನ್ನ ಹಾಕೊಂಡು ಸಿಂಪಡಣೆ ಮಾಡಬಹುದು. ಇನ್ನೊಂದು ಲಾಸ್ಟ್ ಅಂದ್ರೆ ಅಣಬೆ ರೋಗ. ಇದು ರೋಗದ ಹೆಸರಿದ್ದಂಗೆ ಅದು ಅಣಬೆ ಲಾಸ್ಟ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾವು ಅಣಬೆಯನ್ನ ಕಾಣಬಹುದು. ಇಲ್ಲಿ ಬುಡದ ಭಾಗದಲ್ಲಿ ಲಾಸ್ಟ್ ಇನ್ನೇನು ಗಿಡ ಸುತ್ತೋಗುತ್ತೆ ಅನ್ಬೇಕಾದ್ರೆ ಬುಡಭಾಗದಲ್ಲಿ ಅಣಬೆ ರೂಪದ ಸ್ಟ್ರಕ್ಚರ್ಸ್ ಅನ್ನ ನಾವು ರಚನೆಯನ್ನ ಕಾಣಬಹುದು. ಸೊ ಇದು ಲಕ್ಷಣ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಪ್ರಾರಂಭದ ಲಕ್ಷಣ ನಾವು ಸಾಮಾನ್ಯವಾಗಿ ಇದು ಎಲೆಗಳೆಲ್ಲನ, ಈಗ ತೆಂಗಲ್ಲೂ ಬರುತ್ತಿದ್ದು, ತೆಂಗಲ್ಲು ಸಾಮಾನ್ಯವಾಗಿ ಸ್ಟೆಮ್ ಬ್ಲೀಡಿಂಗ್ ಅಂತ ನಾವು ಕರಿತೀವಿ, ಕಾಂಡದ ರಸಸೋರ ರೋಗ. ಅಡಿಕೆನಲ್ಲೂ ನಾವು ನೋಡಬಹುದು. ಇವೆಲ್ಲ ಸೋಗಿಗಳೆಲ್ಲ ಒಂಥರ ಇಳೆ ಬೀಳ್ತಕ್ಕಂಥದ್ದು, ಆ ಥರದ್ದಾಗಿ ಇದು ಅಣಬೆ ರೋಗ ಬರುತ್ತೆ. ಈ ರೀತಿ ಏನಾದರೂ ಇವು ಕಾಣ್ತಂದ್ರೆ ಇದು ಗಿಡ ಒಣಗತಕ್ಕಂಥದ್ದು, ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಗಿಡ ಒಣಗುತ್ತೆ. ಇದನ್ನು ನಾವು ರಿಪೇರಿ ಮಾಡೋಕ್ಕಲ್ಲ. ಈಗ ಎಲೆ ಚಿಕ್ಕೆ ರೋಗ ರಿಪೇರಿ ಮಾಡ್ಬೋದು, ಸುಳಿ ಕೊಳೆ ರೋಗ ರಿಪೇರಿ ಮಾಡ್ಬೋದು, ಅಥವಾ ಬ್ಯಾಕ್ಟೀರಿಯಾದ್ದು. ಬಟ್ ಈ ಅಣಬೆ ರೋಗ ಬಂತಂದ್ರೆ ನಾವು ಪ್ರಾರಂಭದ ಲಕ್ಷಣ ನೋಡ್ಕೊಂಡು, ಈಗ ಇದರಲ್ಲಿ ಏನಾದರೂ ಕಂದು ಬಣ್ಣದ ರಸ ಏನಾದರೂ ಗೊತ್ತಾಯಿದೆ ಪ್ರಾರಂಭದಲ್ಲಿ ನಾವು ನೋಡ್ಕೊಂಡು ಅದನ್ನು ಅವಾಗಲೇ ನಾವು ಏನಾದರೂ ಒಂದು ಬೇರಿಗೆ ಉಪಚಾರ ಮಾಡೋದ್ರಿಂದ ಹತೋಟಿ ಮಾಡ್ಬೋದು. ಬಟ್ ಅಣಬೆ ಬಂತಂದ್ರೆ ಲಾಸ್ಟ್ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದ್ದಂಗೆ. ಸೊ ಅದು ಬಂದಾಗ ಗಿಡ ಸಂಪೂರ್ಣ ಒಣಗತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಆ ಥರದ್ದು ಏನಾದರೂ ಸಿಚುಯೇಷನ್ ಬಂತಂದ್ರೆ ನಾವು ಏನು ಮಾಡಬೇಕು, ಟ್ರೆಂಚ್ ಹೊಡಿಬೇಕು. ಫಸ್ಟ್ ಎಲ್ಲಿ ಗಿಡದ ಸುತ್ತ ಟ್ರೆಂಚನ್ನು ಒಂದೂವರೆ ಅಡಿ ಬಿಟ್ಟು ಆಳ, 2.5 ಅಡಿ ಆಳ ಟ್ರೆಂಚನ್ನು ಹೊಡಿಬೇಕಾಗತ್ತೆ. ಸುತ್ತ ಟ್ರೆಂಚನ್ನು ಹೊಡೆದ್ಬಿಟ್ಟು ಅದಕ್ಕೆ ಬ್ಯಾವಿಸ್ಟಿನ್ ದ್ರಾವಣ ಮಾಡ್ಕೊಂಡು ನಾವು ಒಂದು 5 ಲೀಟ್ರ್ ನೀರಿಗೆ 10 ಗ್ರಾಮ್ ಬ್ಯಾವಿಸ್ಟಿನ್ ಅಥವಾ 10 ಲೀಟ್ರ್ವರೆಗೂ ನೀವು ಫಸ್ಟ್ ಆಗಿರ್ತಕ್ಕಂಥದ್ದು ಅಣಬೆ ಏನಾನ ಬಂತು ಒಣಗಿದೆ ಅಂದರೆ ಫಸ್ಟ್ ತೆಗಿಬೇಕು ಆ್ಯಕ್ಚುಲಿ. ಇದನ್ನು ಸ್ವಲ್ಪ ಪ್ರಮಾಣ ಪ್ರಾರಂಭ ಅಂತ ಇತ್ತು, ಈಗ ಕಂದು ಬಣ್ಣದ ರಸ ಬರ್ತಾ ಇದೆ ಅಂದರೆ ಅವಾಗ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಬೇರಿಗೆ ಇದು ಮಾಡ್ಬೋದು. ಸೊ ಕಂಪ್ಲೀಟ್ ಒಣಗಿದೆ ಅಂದರೆ ಏನು ಮಾಡ್ಬೇಕು, ಫಸ್ಟ್ ತೆಗೆದು ಬಿಡಬೇಕು. ಫಸ್ಟ್ ಸ್ಪ್ರೆಡ್ ಆಗ ತಡಿಬೇಕಂದ್ರೆ ಟ್ರೆಂಚ್ ಹೊಡಿಬೇಕು, ಆಮೇಲೆ ಗಿಡವನ್ನು ಕ್ರಮೇಣವಾಗಿ ನಾವು ತೆಗಿಬೇಕಾಗುತ್ತೆ. ಕಂಪ್ಲೀಟ್ ಬೇರ್ ಸಮೇತ ತೆಗಿಬೇಕು, ಅಲ್ಲಿಗೆ ಈ ಶಿಲೀಂಧ್ರ ನಾಶಕವನ್ನು ಬೆವಿಷ್ಟಿನ ಹಾಕಿ ನಾವು ಇದನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಪ್ರಾರಂಭದ ಲಕ್ಷಣ ಇತ್ತಂದರೆ ನಾವು ಕಂದು ಬಣ್ಣದ ರಸ ಸೋರ್ತಾ ಇದ್ರೆ ಆ ಥರದ್ದು, ಅವಕ್ಕೆ ನಾವು ಎಕ್ಸಾಕೋನಜೋಲ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಆ ಶಿಲೀಂಧ್ರ ನಾಶಕವನ್ನು 100 ml ನೀರಿಗೆ 5 ml ಶಿಲೀಂಧ್ರ ನಾಶಕವನ್ನು ನಾವು ಇದು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಬೇರಿ ಕಟ್ಟಬೇಕು. ಇಲ್ಲಿ ಬೇರಿ ಕಟ್ಟಬೇಕಂದ್ರೆ ಇಲ್ಲಿ ಬೇರನ್ನು ನಾವು ಸ್ಕಿಲ್ ಬೇಕಾಗುತ್ತೆ. ಯಾವ ಥರದ ಬೇರಿ ಕಟ್ಟಬೇಕು ಇಂಪಾರ್ಟೆಂಟ್. ಈಗ ಇಟ್ಟಿಗೆ ಬಣ್ಣದ ಬೇರಿರುತ್ತೆ, ಇಟ್ಟಿಗೆ ಬಣ್ಣದ ಬೇರಂದರೆ ಅದು ಚಟುವಟಿಕೆ ಇರತಕ್ಕಂಥ ಒಂದು ಬೇರು, ಆಕ್ಟಿವ್ ರೂಟ್. ಸೊ ಬಿಳಿ ಬೇರಿರುತ್ತೆ, ಅದು ಎಳೆದು, ಇನ್ನೊಂದು ಬ್ಲ್ಯಾಕ್ ಕಪ್ಪು ಬಣ್ಣದ ಒಂದು ಬೇರಿರುತ್ತೆ, ಅದು ಏಜ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಇಲ್ಲಿ ಆಕ್ಟಿವ್ ರೂಟ್ಗೆ ಕಟ್ಟಬೇಕಾಗುತ್ತೆ. ಸೊ ಎಲ್ಲಿದೆ ಕಟ್ಟಬೇಕು, ಒಂದೂವರೆ ಅಡಿ ಅದು ಬಿಟ್ಬಿಟ್ಟು ಬುಡ ಬಿಟ್ಬಿಟ್ಟು ಅಲ್ಲಿ ಟ್ರೆಂಚನ್ನು ಮಾಡಿ ಆ ಬೇರ್ ಸಿಕ್ಕ ತಕ್ಷಣ ನಮಗೆ ಒಂದೂವರೆ ಗೇಣು ಕಂಪ್ಲೀಟ್ ಫ್ರೀ ಮಾಡ್ಕೊಂಡು ಆ ಯಾವ್ದ ಬೇರನ್ನು ಅದಕ್ಕೆ ನಾವು ಈ ಔಷಧಿಯನ್ನು ಕಟ್ಟಬೇಕು. ಎಷ್ಟು ಪ್ರಾರಂಭದ ಲಕ್ಷಣ ಇದ್ದು ಮಾತ್ರ ನಾವು ಕಟ್ಟಬೇಕಾಗುತ್ತೆ. ಕಂಪ್ಲೀಟ್ ಅಣಬೆ ಬಂದಾಗ ಸುತ್ತೋಗುತ್ತೆ, ಅಲ್ಲಿ ಟ್ರೆಂಚ್ ಮಾಡೋದು ಬಿಟ್ಟರೆ ಬೇರೆದೇ ಆದಿರಲ್ಲ ಔಷಧಿ ಆಗ್ತಕ್ಕಂಥದ್ದು. ಪ್ರಾರಂಭದಿದ್ದಾಗ ನಾವು ಎಕ್ಸಾಕೋನಜೋಲನ್ನು ಟ್ರೀಟ್ಮೆಂಟು ಮಾಡೋದು, ಅಂದರೆ ಬೇರೆ ಉಣಿಸ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ನಾವು ಬೇರೆ ಉಣಿಸ್ಬೇಕಂದ್ರೆ, ಈಗ 5 ml ಎಕ್ಸಾಕೋನಜೋಲ್ 100 ml ನೀರಿಗೆ ಹಾಕೊಂಡು ಯಾವುದು ಬಳಸಬೇಕು, ಪಾಲಿಥಿನ್ ಕವರ್ ಅಥವಾ ಬಾಟ್ಲೆಯನ್ನು ಬಳಸಿದ್ರೆ ಒಳ್ಳೇದು. ಇಲ್ಲಿ ಪಾಲಿಥಿನ್ ಕವರ್ ಬಳಸಿದ್ರೆ ಏನಾಗುತ್ತೆ, ಅದರ ಥಿಕ್ನೆಸ್ ಇರೋದು ಬಳಸಿದ್ರೆ ಏನಾಗಲ್ಲ. ಇಲ್ಲ ನಾವು ಸುಮಾರದ್ದು ನಾವು ಪ್ಲಾಸ್ಟಿಕ್ ಕವರ್ ಬಳಸಿದ್ರೆ ಏನಾಗುತ್ತೆ ಅಂದರೆ, ಈಗ ಶಾರ್ಪ ನಾವು ಲಾಸ್ಟ್ ಏನು ನಾವು ಬೇರನ್ನು ಓಪನ್ ಮಾಡ್ಕೊಂಡಾಗ ಒಂದೂವರೆ ಗೇಣು ಲಾಸ್ಟ್ನ ಸ್ಲ್ಯಾಂಟ ಕಟ್ ಮಾಡಿರ್ತೀವಿ, ಓರೆಯಾಗಿ ಕಟ್ ಮಾಡಿರ್ತೀವಿ ಬ್ಲೇಡಲ್ಲಿ. ಸೊ ಅದೇನಾಗುತ್ತೆ, ಇದರಲ್ಲಿ ಇಟ್ಟಾಗ ನಾವೇನಾಗುತ್ತೆ ಅಲ್ಲಿ ಓಲಾಗಿ ಹೊರಗಡೆ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಬೋದು, ಒಂದು ಬಾಟ್ಲ್ ಅಂತ ಅಂದ್ಬಿಟ್ರೆ ಒಂದು ಎಷ್ಟು 150 ml ಕೆಪಾಸಿಟಿ ಇರ್ತಕ್ಕಂಥದ್ದು ಸಾಮರ್ಥ್ಯ ಇರ್ತಕ್ಕಂಥ ಒಂದು ಬಾಟ್ಲಿ ತಗೊಂಡು ಅದರಲ್ಲಿ ಔಷಧಿ ಹಾಕಿಬಿಟ್ಟು ಕ್ಲೀನಾಗಿ ಮುಚ್ಚಬಾರದು. ಕ್ಲೀನಾಗಿ ಹೊಂದಿಸ್ಬಿಟ್ಟು ಆ ಕಡೆ ಈ ಕಡೆ ಕಲ್ಲಿಟ್ಟು ಕ್ಲೀನಾಗಿ ಅದನ್ನು ಬೇರು ತಳಕ್ಕೆ ಟಚ್ ಆಗಿರ್ಬೇಕು. ಸೊ ಆ ರೀತಿ ನಾವು ನೋಡ್ಕೊಂಡು ಅದ್ರ ಮೇಲೆ ನಾವು ಇದನ್ನು ಹಾಕ್ಬೇಕು, ಅದು ಗರಿಗಳು ಹಾಕ್ಬೇಕು. ಯಾವುದೇ ಕಾರಣಕ್ಕೆ ಮಣ್ಣನ್ನು ಮುಚ್ಚಬಾರ್ದು, ಅವಾಗ ಮತ್ತೆ ಡಿಸ್ಲೊಕೇಟ್ ಆಗುತ್ತೆ, ಅಂದರೆ ಬೇರೆ ಕಡೆ ಪ್ಲೇಸ್ಗೆ ಹೋಗುತ್ತೆ ಅದು ಔಷಧಿ. ಸೊ ಹಂಗಾಗಿ ಅದನ್ನು ಕ್ಲೀನಾಗಿ ನಾವು ಮುಚ್ಚಿಬಿಟ್ಟು 48 ಗಂಟೆ ಬಿಟ್ಟರೆ ಅದು ಔಷಧಿ ಮೇಲ್ಗಡೆ ಹೋಗುತ್ತೆ. ಸೇಮ್ ಇದು ನಾವು ಇದರಲ್ಲಿ ತೆಂಗಲ್ಲು ಸಮ ಇದರಲ್ಲಿ ಬರುತ್ತೆ, ರೋಗ ಬರುತ್ತೆ ತೆಂಗಲ್ಲಿ, ಕಾಂಡದ ರಸಸೋರ ರೋಗ ಬರುತ್ತೆ, ಅಣಬೆ ರೋಗ ಬರುತ್ತೆ. ಸೇಮ್ ಇದನ್ನು ನಾವು ಅಲ್ಲಿನೂ ಟ್ರೀಟ್ಮೆಂಟ್ ಮಾಡ್ಬೋದು. ಇದುವರೆಗೆ ನಾನು ಅಡಿಕೆನಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟಗಳು, ಸುಳಿ ತಿಗಣೆ, ಕೆಂಪು ನುಸಿ ಮತ್ತು ಬಿಳಿ ನುಸಿ ಮತ್ತು ಶಲ್ಕ ಕೀಟ, ಇವು ಯಾವ್ಯಾವ ಹಂತದಲ್ಲಿ ಬರ್ತವೆ, ಯಾವ ರೀತಿ ಲಕ್ಷಣಗಳು ಇರ್ತವೆ, ಮತ್ತು ಅದನ್ನು ಯಾವ ರೀತಿ ಹತೋಟಿ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ. ಮತ್ತು ಇನ್ನೊಂದು, ಅದರಲ್ಲೇ ಸಾಕಷ್ಟು ನಮಗೆ ರೋಗಗಳು ಬರ್ತವೆ, 2 ಥರದ ರೋಗಗಳು, ಒಂದು ಶಿಲೀಂಧ್ರದ ರೋಗಗಳು ಮತ್ತು ಬ್ಯಾಕ್ಟೀರಿಯಾದ ದುಂಡಾಣು ರೋಗಗಳು ಬರ್ತವೆ. ಸುಳಿ ಕೊಳೆ ರೋಗ, ಶಿಲೀಂಧ್ರ ರೋಗಗಳು, ಸುಳಿ ಕೊಳೆ ರೋಗ, ಎಲೆಚುಕ್ಕೆ ರೋಗ ಮತ್ತು ಅಣಬೆ ರೋಗ ಬರುತ್ತೆ. ಮತ್ತು ಈ ಬ್ಯಾಕ್ಟೀರಿಯಾಗೆ ಬಂದರೆ ನಾವು ಏನು ಬ್ಯಾಕ್ಟೀರಿಯಾ ಅಂಗಮಾರಿ ರೋಗ ನಾವು ಕಳೆದ 2 ವರ್ಷದಿಂದ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ನಾವು ಈ ಅಡಿಕೆಯಲ್ಲಿ ಕಾಣುವಂತಹ ಪ್ರಮುಖ ಕೀಟಗಳು ಮತ್ತು ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಹೆಚ್ಚಿನ ಮಾಹಿತಿ ಈಗ ಅಡಿಕೆ ಬಗ್ಗೆ ಅಂತಲ್ಲ, ಬೇರೆ ಯಾವುದೇ ಬೆಳೆ ಇದ್ರೂ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಬಹುದು. ಮತ್ತು ಮುಖ್ಯಸ್ಥರಿರ್ತಾರೆ ಅವ್ರಿಗೂ ಸಂಪರ್ಕ ಮಾಡಬಹುದು. ತೋಟಗಾರಿಕೆ ವಿಜ್ಞಾನಿಗಳಿದ್ದಾರೆ ಅವ್ರಿಗೂ ಸಂಪರ್ಕ ಮಾಡಬಹುದು. ಮಣ್ಣು ವಿಜ್ಞಾನಿಗಳಿದೆ, ಯಾವುದೇ ಸಮಸ್ಯೆ ಬರೀ ಕೀಟ ಅಲ್ಲ ರೋಗ ಅಲ್ಲ, ಯಾವುದೇ ತರದ ನಮಗೆ ಕ್ರಾಪ್ ಅಲ್ಲಿ ನಿಮಗೆ ಕಂಡು ಬಂತಂದ್ರೆ ಅದ್ರ ಬಗ್ಗೆ ಇಲ್ಲಿ ನಮ್ಮ ಕೃಷಿ ಕೇಂದ್ರಕ್ಕೆ ಫೋನ್ ಮುಖಾಂತರ ಸಂಪರ್ಕಿಸಬಹುದು. ಈಗ ನನ್ನ ಫೋನ್ ನಂಬರ್ 9900435172. ರೈತ ಬಾಂಧವರೇ, ಡಾಕ್ಟರ್ ಟಿ ರುದ್ರಮುನಿ ಸರ್ ಅವರ ಮೊಬೈಲ್ ಸಂಖ್ಯೆ 9900435172. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಅಡಿಕೆಯಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಕೀಟಗಳು, ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ನಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಹಾಗೂ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಡಾಕ್ಟರ್ ಟಿ ರುದ್ರಮುನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇನ್ನು ಮುಂದೆ ಕೇಳಿ ಚೆಂಡು ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನೇರ್ಲಿಗೆ ಗ್ರಾಮದ ಕೃಷಿಕ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಈ ಚೆಂಡು ಹೂವು ಕೃಷಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ದಾವಣಗೆರೆ ಜಿಲ್ಲೆ ನೇರ್ಲಿಗೆಯ ಗುರುಮೂರ್ತಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಈ ಚೆಂಡು ಹೂವು ಕೃಷಿನ ಯಾವ ರೀತಿ ಕೈಗೊಳ್ತಾರೆ ಮತ್ತು ಅದು ಪೂರ್ವ ಸಿದ್ಧತೆ ಏನು ಮಾಡ್ಕೊತಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಳ್ಳೋಣ. ನಮಸ್ಕಾರ ಗುರುಮೂರ್ತಿ ಅವರೇ. ನಮಸ್ಕಾರ ಸರ್. ಗುರುಮೂರ್ತಿ ಅವರೇ, ತಾವು ಎಷ್ಟು ವರ್ಷ ಆಯ್ತು ನೀವು ಈ ಕೃಷಿಗೆ ಬಂದು? ಕೃಷಿಗೆ ಬಂದು ಈಗ ನಾವು ಒಂದು 15 ವರ್ಷ ಆಯ್ತು ಸರ್. ಮೊದಲೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಗಡೆ ಇದ್ವಿ ಸರ್. ಇತ್ತೀಚೆಗೆ ನಾವು ಕೃಷಿ ಊರು ಸೇರ್ಕೊಂಡ ಮೇಲೆ ನಾವು ಕೃಷಿಗೆ ಅವಲಂಬನೆ ಆಗಿದ್ವಿ ಸರ್. ತಮ್ಮದು ಹೊಲ ಎಷ್ಟು ಎಕರೆ ಇದೆ? ಈಗ ಸಣ್ಣ ರೈತರು ಸರ್ ನಾವು, 5 ಎಕರೆ ಜಮೀನು ಇದೆ. ಏನೇನು ಬೆಳೀತೀರ ತಾವು ಸರ್? ಮೆಕ್ಕೆಜೋಳ, ಈಗ ಮಾಮೂಲಿ ಸಹ ಅಡಿಕೆ, ಆಮೇಲೆ ಇತ್ತೀಚೆಗೆ ನಾವು ಮಾರ್ಕೆಟ್ಗೆ ಕಡಿಮೆ ಅವಧಿಯಲ್ಲಿ ಬರೋವಂಥವು ಚೆಂಡು ಹೂವು. ಇತ್ತೀಚೆಗೆ 3 ವರ್ಷದಿಂದ ಚೆಂಡು ಹೂವು ಬೆಳೀತಾ ಇದ್ದೀವಿ ಸರ್. ಕಡಿಮೆ ಅವಧಿ 1.5 ತಿಂಗಳಲ್ಲಿ ನಮಗೆ ಬೇಗ ನಾವು ಮಾರ್ಕೆಟ್ಗೆ ಕಳ್ಸೋದ್ರಿಂದ ನಮ್ಗೆ ಬೇಗ ದುಡ್ಡು ಕಾಣ್ಬೋದು ಅಂತ ಒಂದು ಇತ್ತೀಚೆಗೆ ಕಡಿಮೆ ಅವಧಿಗೆ ಬರೋದು ಮಳೆಗೆ ಬೆಳೆಯೋಂಥ ಬೆಳೆ ಸರ್. ಮಾರ್ಕೆಟ್ ಅದು ಒಳ್ಳೆ ಮಾರ್ಕೆಟ್ನಲ್ಲಿ ಆ ಹೂವಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ನಾವು ಆ ಕೆಂಪು ಚೆಂಡು ಹೂವು ಅದು ಮೆಡಿಸಿನ್ಗೆ ಹೋಗುತ್ತೆ ಸರ್. ಹಳದಿ ಚೆಂಡು ಹೂವು ಅಂತ ಇತ್ತೀಚೆಗೆ ಒಂದು 4-5 ವರ್ಷಕ್ಕೆಲ್ಲಿ ನಾವು ಬೆಳೆ ಯಾವ ಬಿಟ್ಟಲ್ಲ ಸರ್. 2 ಹಬ್ಬಕ್ಕೆ ನಾವು ಬೆಳಿತೇವೆ ಸರ್. ದಸರಾ ಹಬ್ಬ ಪ್ಲಸ್ ನಮಗೇನಂದ್ರೆ ಇನ್ನೊಂದು ದೀಪಾವಳಿಗೆ ಬೇಕು ಸರ್. ಬೇರೆ ಬೆಳೆಗಳಿಗೆಲ್ಲ ನೀರಿನ ವ್ಯವಸ್ಥೆ ಬೇಕಾಗುತ್ತಲ್ಲ, ಏನು ಬೋರ್ವೆಲ್ ಇದೆಯಾ ಅಥವಾ ಮಳೆಗೆ ಅಷ್ಟೇ ಬೆಳೆ ಬೆಳೀತಾರೆ ಏನು? ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆ ಸರ್. ಎಷ್ಟಿದಾವೆ ಬೋರು? ಒಂದು 2 ದಿವಸ ಈ ವರ್ಷ ಪರವಾಗಿಲ್ಲ ಸರ್. ಮಳೆಗಾಲ ಚೆನ್ನಾಗಿರೋದ್ರಿಂದ ಬೋರ್ವೆಲ್ ಏನು ಹೆಚ್ಚಿನದಾಗಿ ಉಪಯೋಗ ಆಗಿಲ್ಲ ಸರ್. ಮಳೆಗಾಲಕ್ಕೆ ಎಲ್ಲ ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ ಸರ್. ಈಗ ಈ ವರ್ಷ ಸ್ವಲ್ಪ ಮಳೆ ಚೆನ್ನಾಗಿರ್ಬೇಕಲ್ಲ, ಈಗಿನ ನೀರಿನ ಒಂದು ಲಭ್ಯತೆ ಇದೆಯೇನು ಬೋರ್ನಲ್ಲಿ? ಹ್ಞೂ ಸರ್, ಈ ವರ್ಷ ಅಂತರ್ಜಲ ಒಂದು ಸ್ವಲ್ಪ ಹೆಚ್ಚಾಗಿ ಆಗಿದೆ ಸರ್. ಈ ವರ್ಷ ಬೇಸಿಗೆಗೂ ಯಾವ ತೊಂದರೆ ಏನು ಆಗಲ್ಲ ಸರ್. ಮಳೆ ಚೆನ್ನಾಗಿರೋದ್ರಿಂದ ನಮ್ಮ ನೀರಿಂದು ಏನು ಕೊರತೆ ಇಲ್ಲ ಸರ್. ಈ ವರ್ಷ ಈ ಬಾರಿ ಏನು ತೊಂದರೆ ಇಲ್ಲ ಸರ್. ಹಿಂದಿನ ಸತಿ ಒಂದಿನ ಸತಿ ಒಂದು ಸ್ವಲ್ಪ ಕೊನೆ ಹಂತದಲ್ಲಿ ಮೇ ತಿಂಗಳಲ್ಲಿ ಸ್ವಲ್ಪ ತೊಂದರೆ ಆಯ್ತು ಸರ್. ಈ ವರ್ಷ ಏನು ತೊಂದರೆ ಆಗಲ್ಲ ಸರ್, ಚೆನ್ನಾಗಿ ಬಂದಿದೆ ಮಳೆ. ನೀವು ಬೆಳೆ ಇಡೋದಕ್ಕಿಂತ ಮೊದಲು ಭೂಮಿನ ಏನು ಅದ ಮಾಡ್ಕೊಂತೀರಲ್ಲ, ಯಾವ ರೀತಿ ಮಾಡ್ತೀರಿ? ಹಾಗೆ ಸರ್, ಮಾಮೂಲು ಟ್ರ್ಯಾಕ್ಟರ್ಲಿ ಫ್ಲೋ ಓಡಿಸ್ತೀವಿ ಸರ್. ಎಲ್ಲ ಏನು ಮೆಕ್ಕೆಜೋಳಕ್ಕೆ ಯಾವ ಥರ ನಾವು ಭೂಮಿ ಅದ ಮಾಡ್ಕೊಂತೀವಿ ಅದೇ ಥರನೇ ಇದಕ್ಕೂ ಅದ ಮಾಡ್ಕೊಂತೀವಿ ಸರ್. ಮೆಕ್ಕೆಜೋಳ ನಾವು ಜೂನ್ ಮೊದಲನೇ ವಾರದ ನಾವು ಬಿತ್ತನೆ ಮಾಡ್ತೀವಿ. ಬಟ್ ಇದಂದರೆ ನಾವು ಟೈಮ್ ನೋಡಿ ನಾವು ಇದನ್ನು ಸಸಿ ನಾಟಿ ಮಾಡ್ಬೇಕು ಸರ್. ನಾವು ಫಸ್ಟ್ ಇದನ್ನು ನಾವು ಏನಂದರೆ ಸಸಿನ ಆರ್ಡರ್ ನಾವು ಬೀಜ ನಾವೇ ತಂದುಕೊಟ್ಟು ನರ್ಸರಿಯಲ್ಲಿ. ನಿಮ್ದು ಎಂಥದ್ದು ಭೂಮಿ ಅಂದರೆ ಮಸಾರಿನ ಅಥವಾ ಕೆಂಪು ಭೂಮಿ? ಮಸಾರಿ ಭೂಮಿ ಸರ್. ಕೆಂಪು ಮಿಶ್ರಿತ ಕರಿ ಮಣ್ಣು ಇದೆ ಸರ್, ಎರಡು ಮಿಕ್ಸ್ ಇದೆ ಸರ್. ಒಳ್ಳೆ ಫಲವತ್ತತೆ ಹೊಂದಿರೋ ಭೂಮಿ ಸರ್. ಈಗ ನೀವು ಹಳದಿ ಚೆಂಡು ಹೂ ಬೆಳಿತೀವಿ ಅಂತ ಹೇಳಿದ್ರಿ. ಹ್ಞೂ ಸರ್, ಹಳದಿ ಚೆಂಡು ಸರ್. ಈಗ ಇದನ್ನ ಬೆಳಿಬೇಕಂದ್ರೆ ನೀವು ಸಸಿಗಳನ್ನ ಯಾವ ರೀತಿ ಮಾಡ್ಕೊಂತೀರಿ, ಆಮೇಲೆ ಸಸಿ ನಾಟಿ ಮಾಡ್ಬೇಕಾದ್ರೆ ಏನೇನು ಗೊಬ್ಬರ ಕೊಡ್ತೀರಿ, ಮತ್ತೆ ಅಂತರ ಎಷ್ಟಿಡ್ತೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾವು ಸಸಿ ನಾವು ತಗೊಂಡು ಬಂದ್ರೆ ನರ್ಸರಿಯಲ್ಲಿ ನಮಗೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಬಟ್ ನಾವು ಕಂಪ್ನಿಯವ್ರ ಹತ್ರ ಬೀಜ ತಗೊಂಡು ಬೀಜ ಚೆಲ್ಲಿಸಿದ್ರೆ ನಮಗೆ ಅವರು ಸಸಿ ಮಾಡಿಕೊಡ್ಲಿಕ್ಕೆ 50 ಪೈಸೆ ಒಂದು ಸಸಿ ಹಂಗೆ ತಗೊಳ್ತಾರೆ. ನಮಗೆ ಕಂಪ್ನಿ ಇವತ್ತಿದ್ದು ಬೀಜ ಅದೇನು ಅವ್ರಿಗೆ ಏನು ಕೊಡ್ತಾರೆ ಅದೇ ಥರ ರೇಟ್ ನಮಗೂ ಕೊಡ್ತಾರೆ ಸರ್. ರೈತರಿಗೂ 1,200-300 ರೂಪಾಯಿ ಒಂದು 1,000 ಬೀಜ ಬರುತ್ತೆ ಸರ್, ಪ್ಲಸ್ 50 ಪೈಸೆ ಖರ್ಚು 1,700 ರೂಪಾಯಿ ಒಂದು 1,000 ಸಸಿಗೆ ನಮಗೆ ಬೀಳುತ್ತೆ ಸರ್. ನಾವೇ ಅವರಲ್ಲಿ ಡೈರೆಕ್ಟಾಗಿ ಸಸಿ ನರ್ಸರಿ ಮುಖಾಂತರ ತಗೊಂಡ್ರೆ ನಮಗೆ 2.5 ರೂಪಾಯಿ ಒಂದು ಸಸಿ ಥರ ಲೆಕ್ಕ ಮಾಡಿ ನಮಗೆ ಆ ಥರ ಕೊಡ್ತಾರೆ ಸರ್ ಅವರು. ಇದರಿಂದ ನಮಗೆ ಒಂದು 800-1,000 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ಸರ್. 1,000 ಸಸಿಗೆ ನಾವೊಂದು 4,000-5,000 ರೂಪಾಯಿ 1,000 ಸಸಿ ಹಾಕ್ತೇವೆ ಸರ್. ಮಿನಿಮಮ್ ಒಂದು 1/2 ಎಕರೆ 1 ಎಕರೆ ಹಾಕಿದರೆ ನಮಗೊಂದು 4,000 ಇದ್ದ 5,000 ರೂಪಾಯಿ ಸಸಿಯಲ್ಲೇ ಉಳಿಯುತ್ತೆ. ಇಷ್ಟು ದಿನದ ಸಸಿನ ನೀವು ನಾಟಿ ಮಾಡ್ತೀವಿ? ಮಿನಿಮಮ್ 20 ದಿವಸ ಆದಮೇಲೆ ನಮಗೆ ಸಸಿ ಬಂದಿದೆ ಅಂತ ಗೊತ್ತಾಗುತ್ತೆ ಸರ್. ಆ ಥರ ಮಳೆ ಬಂತು ಅಂದರೆ ಮಳೆಗಾರ ಇಲ್ಲದ್ರೆ ನಾವು ಬೋರ್ವೆಲ್ಲಿದ್ದ ನೀರು ಹಾಚ್ಕೊಂಡು ಸಸಿ ನಾಟಿ ಮಾಡ್ತೇವೆ ಸರ್. ನಾಟಿ ಮಾಡಿ ಒಂದು 3-4 ದಿವಸದಲ್ಲಿ ಒಂದು ಮಿಡಿಚೆ ಹೊಡಿತಾವಂತ ಒಂದು ಸಣ್ಣದಾಗಿ ಒಂದು ಸ್ಪ್ರೇ ಕೊಡ್ತೇವೆ ಸರ್. ಈಗ ಸಸಿಗೆ ನೀವು ಆರ್ಡರ್ ಕೊಟ್ಟಿರ್ತೀವಿ, ನಿಮಗೆ ಕೊಡಬೇಕಂತ ಈಗ 20 ದಿನ ಬೇಕಾಗುತ್ತೆ. ಅಷ್ಟರಲ್ಲಿ ನೀವು ಭೂಮಿನ ತಯಾರು ಮಾಡ್ಕೋಬೇಕಾಗುತ್ತೆ. ಆವಾಗ ಏನೇನು ಮಾಡ್ತೀರಾ, ಭೂಮಿನ ಯಾವ ರೀತಿ ತಯಾರು ಮಾಡ್ತೀರಾ, ಅಥವಾ ಗೊಬ್ಬರ ಗಿಬ್ಬರ ಏನಾದರೂ ಕೊಡೋದಿದ್ರೆ? ಕೊಟ್ಟಿಗೆ ಗೊಬ್ಬರ ಅಂಥದ್ದಿಲ್ಲ, ಕೊಟ್ಟಿಗೆ ಗೊಬ್ಬರ ನಾವು ಮೊದಲೇ ಏನು ಏರ್ಕೊಂಡು ಮುಂಜಾಗ್ರತೆ ಭೂಮಿಗೆ ಅದಗೊಳಿಸಿರ್ತೀವಿ ಸರ್. ಮೊದಲೇ ಹಾಕಿ ಚೆನ್ನಾಗಿ ಅದ ಮಾಡಿ ಸಾಲು ಹೊಡೋ ಇನ್ನೊಂದು ಸಸಿ ಇನ್ನೊಂದು 3-4 ದಿವಸದಲ್ಲಿ ನಾವು ಸಸಿ ರೆಡಿ ಆದವು ಅಂದಾಗ ಮತ್ತೊಂದು ಪಟ್ಟು ಕುಂಟೆ ಎಲ್ಲ ಹೊಡ್ಕೊಂಡು ಸಾಲು ಹೊಡ್ಕೊಂತೀವಿ ಸರ್. ಹುಲ್ಲಾಗದಂಗೆ ಬೇರುಗಳು ಬೇಗ ಹರಡುತ್ತವಂತ ಸ್ವಲ್ಪ ಮಿದುವಾಗಿ ಚೆನ್ನಾಗಿ ಒಳ ಅದ ಮಾಡಿರ್ತೀವಿ ಸರ್. ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇಟ್ಟಿರ್ತೀರಾ ನೀವು? ಸಾಲಿನಿಂದ ಸಾಲಿಗೆ ಮಿನಿಮಮ್ ಒಂದು 3 ಅಡಿ ಇದ್ದೇ ಇರ್ಬೇಕು ಸರ್. ಅದು 3-4 ಅಡಿ ಇದ್ರೂ ಒಳ್ಳೇದು, 3 ಅಡಿ ಅಂತ ಇದ್ರೆ ಇದು ಸೈಜ್ ಸ್ಟ್ಯಾಂಡರ್ಡ್. ಅಂದ್ರೆ ನೀರು ಹರಿಸಿ ಸಸಿ ನಾಟಿ ಮಾಡ್ತೀರಾ? ಹ್ಞೂ ಸರ್, ಮಳೆ ಇಲ್ಲ ಅಂದ್ರೆ ನೀರು ಹರಿಸಿ ಮಾಡ್ಬೇಕು ಸರ್, ಇಲ್ಲದ್ರೆ ಸಸಿ ಹೋಗಾಗತ್ತೆ. ಮಳೆ ಬಂತು ಅಂದ್ರೆ ಸಸಿ ನಾಟಿ ಆವಾಗ ನಾಟಿ ಮಾಡಿದ್ರೆ ಚೆನ್ನಾಗತ್ತದ ಸರ್. ನೀವು ನಾಟಿ ಮಾಡಿದ ಪ್ರಾರಂಭದಲ್ಲಿ ಬೇರೆ ಬೇರೆ ಒಂದು ಸಮಸ್ಯೆ ಅಂದ್ರೆ ಕಳೆ ಬೆಳೀತತೆ, ಏನೇನು ಸಮಸ್ಯೆಗಳು ಕಾಡ್ತೀವಿ ಚೆಂಡು ಹೂವಿನಲ್ಲಿ? ಅಂತ ದೊಡ್ಡದಲ್ಲಿ ಏನು ರೋಗ ಬರಲ್ಲ ಸರ್. ಇದು ಮಿಡಿಚೆ ಮರದು ಮೊದಲನೇ ಒಂದು ವಾರದಲ್ಲಿ ಮಿಡಿಚೆ ಬಿಡುತ್ತೆ. ಅದನ್ನೊಂದು ನಾವು ಒಂದು ಸಣ್ಣದಾಗ ಒಂದು ಯಾವ್ದಾರ ಒಂದು ಸೈಪರ್ ಮೆತಿನ ಕ್ಲೋರೋ ಯಾವ್ದಾರ ಒಂದು ಸ್ಪ್ರೇ ಮಾಡ್ಕೊಂಡು ನೆಕ್ಸ್ಟ್ ಅದೇನು ಬಂದ್ರೆ ಗುಂಟೆ ನಾವು ಬುಡುಗುಂಟೆ ಬಿಡಬೇಕು ಸರ್. ಬೇರಿಗೆ ಬಲ ಸ್ವಲ್ಪ ಮಣ್ಣನ್ನು ಜಾಸ್ತಿ ದಬ್ಬಬೇಕು ಸರ್. ಯಾಕಂದರೆ ಬೇರು ಜಾಸ್ತಿ ಚೆಂಡುವಿನಲ್ಲಿ ಅದು ಎಷ್ಟು ಮಣ್ಣು ದಬ್ತೀವೋ ಅಷ್ಟು ಬೇಗ ಗಿಡ ಸಸಿ ಚೆನ್ನಾಗಿ ಬೆಳೆಯುತ್ತೆ ಸರ್. ಅಂದ್ರೆ ನೀವು ಅದು ಬುಡುಗುಂಟೆ ಹೊಡೆದ್ರೆ ಜೊತೆಗೆ ಮಣ್ಣನ್ನು ಬೀಳುತ್ತೆ ಬುಡಕ್ಕೆ, ನಿಮ್ಮ ಕಳೆನು ನಿರ್ವಹಣೆ ಮಣ್ಣನ್ನು ಹೆಚ್ಚಿನದಾಗಿ ಚೆಂಡಿವಿನ ಸಸಿಗೆ ನಾವು ಮೆಡಿಸಿನ್ ಗಿಡಕ್ಕಾದ್ರೂ ಅಷ್ಟೇ ಸರ್. ಈ ನಾವು ಈ ಪೂಜೆಗೆ ಬೆಳೆಯುವ ಹೂ ಆದ್ರೂ ನಾವು ಜಾಸ್ತಿ ಮಣ್ಣನ್ನು ಹೆಚ್ಚು ದಬ್ಬಿದಷ್ಟು ಗಿಡ ಪಲ್ಲು ಚೆನ್ನಾಗಿ ಜಲ್ದಿ ಬೇಗನೆ ನಮಗೆ ಬೆಳೆಯುತ್ತೆ ಬರುತ್ತೆ ಸರ್. ಅಂದ್ರೆ ಕಳೆ ಎಲ್ಲ ತೆಗೆಸ್ಬೇಕಾಗತ್ತೆ, ಎಷ್ಟು ಸರಿ ನೀವು ಕಳೆ ತೆಗೆಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ? ಒಂದು 2-3 ಸತಿ ತೆಗಿತೀವಿ ಸರ್. ಅಷ್ಟೇ ಸರ್, 2-3 ಸತಿ. ಈಗ ಕೆಂಪು ಚೆಂಡುವಿಗೆ ಹಳದಿ ಚೆಂಡುವಿಗೆ ಏನು ವ್ಯತ್ಯಾಸ ಸರ್? ಇದಕ್ಕೆ ಬೆಲೆ ಜಾಸ್ತಿ ಇದೆ ಸರ್ ಹಳದಿ ಚೆಂಡುವಿಗೆ. ಅದು ನಾವು ಅದನ್ನು ಬೆಳೆದಿದ್ದು ಸರ್, 1/2 ವರ್ಷ 2 ಎಕರೆ ಬೆಳೆದಿದ್ದೀವಿ ಸರ್. ಭರ್ಜರಿ ಇಳುವರಿ ತೆಗೆದು ನಾವು ಒಂದು 12-13 ಟನ್ ಒಟ್ಟು ನಾವು 1.5 ಎಕರೆಗೆ 15 ಟನ್ ಬೆಳೆದಿದ್ದೀವಿ ಸರ್ ಕೆಂಪು ಚೆಂಡುವನು. ನಾವು ಇದ್ರಾಗ ಏನು 1/2 ಎಕರೆ ಬೆಳೆಯೋದು ಒಂದೇ, ಅದು 1.5-2 ಎಕರೆ ಬೆಳೆಯೋದು ಒಂದೇ ಸರ್. ಇವತ್ತು ಇದು 100 ರೂಪಾಯಿ ತನಕ ನಾವು ಮಾರಿದ್ದೀವಿ ಸರ್ ಹಬ್ಬದಲ್ಲಿ. ಒಂದು ಮಿನಿಮಮ್ ಒಂದು ಕೆಜಿಗೆ 100 ರೂಪಾಯಿ, 80-100 ರೂಪಾಯಿ ಮಾರಿದ್ದೀವಿ. ಅದು ನಾವು ಏನು ಅದು ಫಿಕ್ಸ್ ಮಾಡಿರ್ತಾರೆ 5 ರೂಪಾಯಿ 6 ರೂಪಾಯಿ ಒಂದು ರೇಟ್ ಒಂದು ಕೆಜಿಗೆ. ಏನು ಮೆಡಿಸಿನ್ ಹೋಗೋದು, ಒಂದು 2 ಎಕರೆ ಬೆಳೆಯೋದು, ಆ ಒಂದು 1/2 ಎಕರೆ ನಾವು ಬೆಳಿಬೋದು ಸರ್. ರೇಟ್ ಸಿಕ್ಕರೆ ಸರ್, ರೇಟ್ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಸಸಿ ನಾಟಿ ಮಾಡಿಂದ ಎಷ್ಟು ತಿಂಗಳಿಗೆ ಅದು ಕಟಾವಿಗೆ ಬರುತ್ತೆ? 1.5 ತಿಂಗಳಿಗೆ ಹೂ ಬಂದ್ಬಿಡುತ್ತೆ ಸರ್, ಅದು ಬೇಗ ಬರುತ್ತೆ ಸರ್. 1 ತಿಂಗಳಿಗೆ ಮೊಗ್ಗಾಗುತ್ತೆ ಸರ್, 1.5 ತಿಂಗಳಿಗೆ ಹೂ ಅರಳುತ್ತೆ ಸರ್. ಅರೆ ಕೊಂಬು ಅರೆ ಜಾಸ್ತಿ ಆದಷ್ಟು ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ನಾವು ಅದಕ್ಕೆ ಬೇಗನೆ ಅದು ಗೊಬ್ಬರ ಒಂದು ಸ್ವಲ್ಪ ಸರ್ಕಾರಿ ಗೊಬ್ಬರನೂ ಹಾಕ್ಬೇಕು ಸರ್. ನಡುವೆ ಒಂದು 15-20 ದಿವಸದಾಗ ಸರ್ಕಾರಿ ಗೊಬ್ಬರ ಕೊಡೋದ್ರದ್ದನ್ನು ಅರೆಗಳು ಚೆನ್ನಾಗಿ ಬರುತ್ತೆ, ಹೂವು ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಈಗ ನೀವು ಹಳದಿ ಚೆಂಡು ಬೆಳೀತಿರಲ್ಲ, ಅದು ಮುಖ್ಯವಾಗಿ ಬಹಳಷ್ಟು ರೈತರು ಬೆಳೆಯೋದು ಇಲ್ಲ ದಸರಾ ದೀಪಾವಳಿ ಈ ಸಮಯಕ್ಕೆ ಬರೋಂಗೆ ಬೆಳೀತಾರೆ? ದಿವಸನೂ ಬೇಕು ಸರ್, ಬಟ್ ಹಬ್ಬದಲ್ಲಿ ಜಾಸ್ತಿ ಅದಕ್ಕೆ ಮಾರ್ಕೆಟ್ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಸರ್. ಹಂಗಾಗಿ 2 ಹಬ್ಬದಕ್ಕೆ ಒಳ್ಳೆ ನಮಗೆ ಅನುಕೂಲವಾದ ರೇಟ್ ಸಿಕ್ಕರೆ ನಮಗೆ ಒಂದು ಅನುಕೂಲ ಆಗುತ್ತೆ ಸರ್ ರೇಟ್ ರೈತರಿಗೆ. ಈ ಮಾಮೂಲಿ ಬೆಳೆಯಲ್ಲಿ 20-30 ರೂಪಾಯಿ ಸಿಗುತ್ತೆ ಸರ್ ಮಾಮೂಲಿ ಒಂದು ಹಬ್ಬ ಬಿಡದಿಂದಲ್ಲಿ ಸಿಗುತ್ತೆ ಸರ್. ಬಟ್ ಹಬ್ಬದಲ್ಲಿ ಹೆಚ್ಚಿನದಾಗಿ ದಸರಾದಲ್ಲಿ ದೀಪಾವಳಿಯಲ್ಲಿ ಭಾಳ ಡಿಮ್ಯಾಂಡ್ ಇರುತ್ತೆ ಸರ್ ಆ ಹೂವಿಗೆ. ಅದರಲ್ಲಿ 2-3 ಪಟ್ಟು ಡಿಮ್ಯಾಂಡ್ ಸಿಗುತ್ತೆ ಸರ್. 20 ರೂಪಾಯಿ ಇದ್ರೆ 80 ರೂಪಾಯಿ 70 ರೂಪಾಯಿ ಹಿಂಗೆ ಸಿಗುತ್ತೆ ಒಂದು ಕೆಜಿ. ಈಗ ಮತ್ತೆ ಆ ಟೈಮಿಗೆ ಬರಬೇಕಂದ್ರೆ ನೀವು ಯಾವ ತಿಂಗಳಲ್ಲಿ ಅದನ್ನ ನಾಟಿ ಮಾಡಬೇಕಾಗುತ್ತೆ? ಆಗಸ್ಟ್ ಕೊನೆ ವಾರದಲ್ಲಿ ಇದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಾವು ನಾಟಿ ಮಾಡಿದ್ರೆ ನಮಗೆ ದಸರಾ ಹಬ್ಬಕ್ಕೆ ಹೂವು ಬಂದ್ಬಿಡುತ್ತೆ ಸರ್. ಅಂದ್ರೆ ಕ್ಯಾಲೆಂಡರ್ ಹಬ್ಬ ಯಾವಾಗಿದೆ ಅಂತ ನೋಡ್ಕೊಂಡು ನೀವು ಮಾಡ್ಬೇಕು ಸರ್. ದಸರಾ ಈಗ ಅಕ್ಟೋಬರ್ ಮೊದಲನೇ ವಾರದಾಗ ಬಂದ್ರೆ ನಾವು ಆಗಸ್ಟ್ ಕೊನೆ ವಾರದಾಗ ನಾವು ನಾಟಿ ಮಾಡಿದ್ರೆ ನಮಗೆ ದಸರಾ ಮೊದಲನೇ ವಾರದ ಬಂದ್ರೆ ಅಕ್ಟೋಬರ್ ತಿಂಗಳಿಗೆ ನಮಗೆ ಇದು ಹೂವು ಬರುತ್ತೆ ಸರ್. ಈಗ ನೀವು ಬೆಳೆದಂತ ಚೆಂಡು ಹೂಗೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾರೆ? ನೀವೇ ಹೋಗಿ ಮಾರಾಟ ಮಾಡ್ಬಿಡ್ತಾರೆ ಅಥವಾ ಯಾರಾದ್ರೂ ಅಲ್ಲಿ ಮಾರ್ಕೆಟ್ ನಲ್ಲಿ ಅವ್ರು ಮಾರಾಟಗಾರ ಇರ್ತಾರಲ್ಲ ಅವರಿಗೆ ಕೊಟ್ಟು ಬರ್ತಾರ? ಹೆಂಗ್ ಮಾಡ್ತೀರ ಸರ್? ಇದು ಸೇಮ್ ನಾವು ತರಕಾರಿ ಬೆಳೆ ಹೆಂಗ್ ಬೆಳೆ ಮಾರಾಟ ಮಾಡ್ತೇವೆ ಅದೇ ತರ. ಅದಕ್ಕೆ ಆದ ಒಂದು ಮಾರ್ಕೆಟ್ ಇದೆ ಸರ್ ದಾವಣಗೆರೆಯಲ್ಲಿ, ಅಲ್ಲಿ ನಾವು ಹೋಯಿದ್ರೆ ಅದಕ್ಕೆ ದಲ್ಲಾಳಿ ನಮ್ದು ಏನು ನಾವು ಅವರೇ ನಾವು ಹೋಗಿ ರೈತರು ಬೆಳೆದಂತ ಮಾಲ್ ಅವ್ರು ನಾವು ಕೊಟ್ಟರೆ ಅವರೆಲ್ಲ ಮಾರಿ ನಮಗೆ ಅದೇನು ಅವ್ರದ್ದು ಕಮಿಷನ್ ಇರುತ್ತೆ ಸರ್, ಅವ್ರು ತಗೊಂಡು ನಮಗೆ ಕೊಡ್ತಾರೆ ಸರ್ ಅದೇನು ಬರಬೇಕಾದ್ದು. ಈಗ ನಾಳೆ ಹಬ್ಬ ಇದೆ ಅಂದ್ರೆ ಇವತ್ತೇ ಅದನ್ನ ಕಟ್ ಮಾಡಿ ಸರ್ ಮುಂಚೆನೆ ನಾವು ರೆಡಿ ಆಗಿರ್ಬೇಕು ಸರ್. ಇವತ್ತು ನಾಳೆ ಹಬ್ಬ ಇದೆ ಅಂದ್ರೆ ಇವತ್ತು ಸಾಯಂಕಾಲ ಮಳೆ ವಾತಾವರಣ ಮಳೆ ನೋಡ್ಬೇಕು ಸರ್. ಮಳೆ ಬಂತು ಅಂದ್ರೆ ನಾವು ಅವತ್ತು ಅರಿಯಕ್ಕಾಗಲ್ಲ ಸರ್. ಅದು ಮಳೆ ಬಂತು ಅಂದ್ರೆ ಹೂನಲ್ಲಿ ನೀರು ತುಂಬಿಕೊಂಡಿರುತ್ತೆ. ನಾವು ಒಳ್ಳೆ ಟೈಮ್ ನೋಡಿ ಮಳೆ ಇಲ್ಲದ ಟೈಮ್ನಾಗ ಅದನ್ನ ಕಟಾವು ಮಾಡಿ ನಾವು ಅದನ್ನ ಸೇಫ್ ಚೆನ್ನಾಗಿ ಇಟ್ಕೊಂಡು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು ಸರ್. ಮತ್ತೆ ಅವತ್ತು ಒಂದು ಎರಡು ದಿವಸ ಮೂರು ದಿವಸ ಅವತ್ತು ಫುಲ್ ನಾವು ಬಿಜಿ ಇರುತ್ತೆ ಸರ್. ಅಂದ್ರೆ ಎಲ್ಲ ಅಲ್ಲಿ ಹೂವಿನ ಬೇಡಿಕೆ ಇರೋದ್ರಿಂದ ನಾವು ಮೂರು ದಿವಸನೂ ನಾವು ಅದನ್ನ ಬೆಳೆ ಹೊಲದಲ್ಲೇ ಇಬ್ಬಳರು ಕೀಳ್ತಿರ್ಬೇಕು, ಒಬ್ರು ಹೋಗ್ತಾ ಇರಬೇಕು. ಈ ತರ ಸರ್ ಒಂದು ಇಬ್ಬಳರು ಮೂರು ಹೊಲದಲ್ಲಿ ಕಟಾವ್ ಮಾಡ್ತಿರ್ಬೇಕು, ಒಂದು ಇಬ್ಬಳ ಒಬ್ರು ಹೋಗೋದು ತಗೊಂಬರೋದು, ಮತ್ತೆ ಅಲ್ಲಿ ರೇಟ್ ಮಾಹಿತಿ ತಿಳ್ಕೊಳೋದು, ಇಲ್ಲಿ ಮತ್ತೆ ಇಲ್ಲಿ ಫೋನ್ ಮಾಡಿ ನಾವು ಈ ತರ ಕಟಾವ್ ಮಾಡ್ತೇವೆ ಸರ್. ಅದು ಹಬ್ಬದ ಸಂದರ್ಭದಲ್ಲಿ ಆಯ್ತು. ಇನ್ನು ಬಿಡು ದಿನಗಳಲ್ಲಿ ಈಗ ಏನಲ್ಲ ಸರ್ ಬೆಳಿಗ್ಗೆ ನಾವು ದಾವಣಗೆರೆಗೆ ಏನು ಕೆಲಸ ಇದ್ರು ಒಂದು ಎರಡು ಚೀಲ ಒಂದು ಚೀಲ ಹಿಂಗೆ ಬೈಕ್ನಲ್ಲ ಇಲ್ಲದ್ರೆ ಆಟೋದಾಗ ಹಾಕೊಂಡು ಹೋಗಿ ನಾವು ಮಾರ್ಕೊಂಡು ನಮ್ಮ ಕೆಲಸ ನಾವು ಬೇರೆ ಇನ್ನ ಅದರದಲ್ಲೇ ಬೇರೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ಬೋದು ಸರ್. ಒಂದು ವೇಳೆ ಈ ಹೂವು ಬಂದಿರ್ತತೆ ಇದು ಕಟಾವ್ ಮಾಡೋದು ಲೇಟ್ ಆಗುತ್ತೆ, ಇದರಿಂದ ಏನ ಲಾಸ್ ಆಗುವಂತ ಸಂದರ್ಭ ಬರುತ್ತೆ? ಇಲ್ಲ ಸರ್ ಈ ವರ್ಷ ಲಾಸ್ ಆಯ್ತು ಸರ್. ಮಳೆ ಹೆಚ್ಚಿನದಾಗಿ ಈ ವರ್ಷ ನಮ್ಮ ಯಾರ ರೈತರಿಗೂ ಈ ಭಾಗದಾಗ ಚೆಂಡುವಿನಲ್ಲಿ ಲಾಭ ಆಗಿಲ್ಲ ಸರ್. ನಾವು ಲಾಭ ಆಗಿಲ್ಲ ಅಂತ ನಾವು ಮುಂದಕ್ಕೆ ಬಿಡಲ್ಲ ಸರ್. ನಾವು ಎಷ್ಟು ಬೇಗ ಹಾಕ್ಬೇಕೋ ಅಷ್ಟು ನಾವು ಹಾಕೊಳ್ತೇವೆ ಸರ್. ಈ ವರ್ಷ ಕಡಿಮೆ ಯಾಕಂದ್ರೆ ಮಳೆ ಬಂದಿರೋದ್ರಿಂದ ನಾವೇನು ಮಾಡೋಕ್ಕಲ್ಲ ಸರ್. ಅದು ಮಾರ್ಕೆಟ್ನಲ್ಲಿ ಹೂವಿಗೆ ಬೆಲೆ ಇಲ್ದಂಗೆ ಆಯ್ತು ಸರ್. ಯಾಕಂದರೆ ಹೂವು ಎಲ್ಲ ಕೊಳತಂಗಾಗಿ ಕಲರು ಶೇಡ್ ಆಗಿ ಈ ಥರ ಲಾಸ್ ಆಯ್ತು ಸರ್. ಆದರೆ ನೀವೇನು ಹೇಳಿದ್ರಿ ಕೆಂಪು ರೇಟ್ ಕಡಿಮೆ ಇರ್ತವೆ, ಹಳದಿ ಆದರೆ ಜಾಸ್ತಿ ಆಗ್ತದೆ. ಹಬ್ಬದ ಸಂದರ್ಭದಲ್ಲಿ ಎರಡೂ ಹೆಚ್ಚು ಕಡಿಮೆ ಒಂದೇ ರೇಟ್ನಲ್ಲಿ ಮಾರಾಟ ಮಾಡ್ತಿರ್ತಾರೆ? ಹೌದು ಸರ್, ಅದು ಆಗುತ್ತೆ ಸರ್. ಒಂದೊಂದು ಪಟ್ಟು ಕೆಂಪು ಹೂವಿಗೆ ಡಿಮ್ಯಾಂಡ್ ಅವತ್ತಿನ ದಿವಸ ಬರುತ್ತೆ ಸರ್. ಒಳ್ಳೆ ಚೆನ್ನಾಗಿದ್ರೆ ಸರ್, ಅದರಲ್ಲಿ ಕ್ವಾಲಿಟಿ ಇದ್ರೆ ಮಾತ್ರ ಅದಕ್ಕೆ ಅವತ್ತಿನ ಏನು ಹಳದಿ ಹೂವಿನ ಬೆಲೆನೇ ಸಿಗುತ್ತೆ ಸರ್. ಬಟ್ ಬಾಕಿ ದಿನದಲ್ಲಿ ಹಳದಿ ಹೂವಿಗೆ ಡಿಮ್ಯಾಂಡ್ ಜಾಸ್ತಿ ಸರ್. ಈಗ ನಾವು ಹಳದಿ ಹೂವು ಯಾವತ್ತೂ ಬೆಲೆ ಇರುತ್ತೆ ಸರ್. ಇದಕ್ಕೆ ಕೆಂಪು ಚೆಂಡು ಹೂವು ಔಷಧಕ್ಕೋಸ್ಕರ ಬೆಳೀತಾರೆ ಅಂತ ಹೇಳ್ತಾರಲ್ಲ, ಇದನ್ನ ಮಾರಾಟ ಮಾಡೋದು ಅಥವಾ ಇದನ್ನ ಎಲ್ಲಿ ಕಳಿಸ್ಬೇಕಾಗುತ್ತೆ ಒಂದ್ ವೇಳೆ ಬೆಳೆದಂತ ರೈತರು? ಸರ್ ಇದು ನಾವು ಹಾಕಿದ್ವಿ ಸರ್. ಅವು ಒಂದು ಎರಡು ಮೂರು ಕಂಪ್ನಿ ಇದಾವೆ ಸರ್. ಇಲ್ಲಿ ಅರ್ಪನಹಳ್ಳಿ ಹತ್ರ ದುಗ್ಗಾವತಿ ಹತ್ರ ಒಂದು ಕಂಪ್ನಿ ಇದೆ ಸರ್. ಅಲ್ಲಿ ತಿಪ್ಟೂರ್ ಹತ್ರ ಅವರೇ ಬಂದು ಸಸಿ ಎಲ್ಲ ಸಸಿ ತಂದುಕೊಟ್ಟು ನಮಗೆ ಬೀಜ ಸಸಿ ಹಾಕ್ಸಿ ಅವರೇ ಒಂದು ಒಂದು ವರ್ಷ ಔಷಧಿನೂ ಕೊಡ್ತಾರೆ ಸರ್. ನಾವೆಲ್ಲ ಅವ್ರು ಹೇಳ್ದಂಗೆ ಮಾಡಬೇಕು, ಅವ್ರಿಗೆ ನಾವು ಅವ್ರಿಗೆ ಚೀಲನೂ ಕೊಟ್ಟೋಗ್ತಾರೆ ಸರ್, ಖಾಲಿ ಚೀಲ. ಅವ್ರು ಹೇಳಿದೆ ಕಟಾವ್ ಮಾಡಬೇಕು, ಕಟಾವ್ ಮಾಡಿದಾಗ ನಮ್ಮ ಅಕೌಂಟ್ ನಂಬರು ನಮ್ದು ಏನು ಮೊದಲೆಲ್ಲ ತಗೊಂಡಿರ್ತಾರೆ ಸರ್. ನಮಗೇನು ಕೈಯಾಗೆ ಏನು ನಮಗೆ ದುಡ್ಡು ಇದನ್ನು ಕೊಡಲ್ಲ ಸರ್, ನಮ್ಮ ಅಕೌಂಟಿಗೆ ನಮಗೆ ಅದು ಹಣ ಹಾಕ್ತಾರೆ ಸರ್ ಅವರು. ಬಟ್ ಭಾಳ ಶ್ರಮ ಇದೆ ಸರ್. ಅದು ಹೂವು ಇಳುವರಿ ಜಾಸ್ತಿ ಬಂದರೆ ನಮಗೆ ಲಾಭ ಆಗುತ್ತೆ. ಹೂವು ಇಳುವರಿ ಬರಲ್ಲ ಅಂದರೆ ಕೆಂಪು ಚೆಂಡುವಿನಲ್ಲಿ ಅಷ್ಟೊಂದು ಏನು ಆದಾಯ ಆಗಲ್ಲ, ಲಾಭ ಬರಲ್ಲ ಸರ್. ಕೆಲವೊಂದು ಜವಾಬ್ದಾರಿಗಳನ್ನ ಅವ್ರು ತಗೊಂತಾರೆ, ಕೆಲವೊಂದು ತಾಂದ್ರೆ ಸರ್. ಅವ್ರು ಏನಲ್ಲ ಸರ್, ಸಸಿ ಕೊಡೋದು ನಮಗೆ ಕೊಟ್ಟು ನಾಟಿ ಮಾಡಿಸಿ ನೀವು ನಮಗೆ ಹಿಂಗೆ ಹೊಲ ಹೊಡೀರಿ ಹಿಂಗೆ ದಿಂಡಿ ಏರಿಸ್ರಿ ಚೆನ್ನಾಗಿ ಬೇರು ಜಾಸ್ತಿ ಇರುತ್ತೆ ಇದೆಲ್ಲ ಹೇಳಿ ಮಾಡಿ ಹೋಗ್ತಾರೆ ಸರ್. ಬಟ್ ನಾವು ಕೂಲರು ಲೇಬರ್ಸ್ನೆಲ್ಲ ನಾವು ಅದಕ್ಕೆ ಭಾಳ ಜನ ಕೆಲಸಗಾರಬೇಕು ಸರ್. ಒಂದು 10 ಜನ ಇವತ್ತು ಹೊಲ್ದಾಗ ಬಂದ್ರಂದ್ರೆ ಬರೀ ಇಬ್ಬಳರು 3 ಚೀಲ ಊರಬೇಕು ಸರ್. ಒಂದು ಸ್ವಲ್ಪ ಶ್ರಮ ಜಾಸ್ತಿ ಇದೆ, ಒಂದು ದಿವಸ ಎರಡು ದಿವಸ ಸರ್ ಕೀಳೋ ದಿವಸ ಹೂವು ಕಿತ್ತು ಅದಕ್ಕೆ ತಕ್ಕಂಗೆ ರೇಟ್ ಒಂದು ಸ್ವಲ್ಪ ಕಡಿಮೆ ಸರ್. ಅದು ಅದೇ ಇಳುವರಿ ಬಂದ್ರೆ ದುಡ್ಡು ಆಗುತ್ತೆ ಸರ್. ಹ್ಞೂ ಸರ್, ಅಷ್ಟೇ ಸರ್. ಒಂದು ವೇಳೆ ಬೆಳೆ ಲಾಸ್ ಆಯ್ತು ಅಂದ್ರೆ ಅವ್ರು ಏನೋ ಅದಕ್ಕೇನ ಪರಿಹಾರ ಕೊಡ್ತಾರೆ? ಅವ್ರು ಏನೇನು ಕೊಡಲ್ಲ ಸರ್. ಅವರು ಆ ಸಸಿದು ನಾವು ಅವ್ರು ಫಸ್ಟ್ಗೆ ನಮ್ಮ ಫಸ್ಟ್ನೇ ಏನು ಹಾಕೋ ನಾವು ದುಡ್ಡು ಹಾಕ್ತಾರೆ ಸರ್. ಆ ಮೊದಲನೇ ಕಂತಿನಲ್ಲೇ ನಮ್ಮದು ಸಸಿ ದುಡ್ಡು ಅದೇನು ಔಷಧಿ ಕೊಟ್ಟಿರ್ತಾರಲ್ಲ ಅದನ್ನ ಕಟ ಮುರ್ಕೊಂಡ್ಬಿಡ್ತಾರೆ ಸರ್ ಅವರು. ನೆಕ್ಸ್ಟ್ ಅದೇನು ನಮಗೆ ರೈತರಿಗೆ ಅದು ಅವ್ರು ಏನು ಬರ್ಬೇಕು ನಾವು ಮಾಡಲೇಬೇಕು. ನಾವು ಯಾಕಂದ್ರೆ ನಾವು ಅಷ್ಟು ಹೊಲ ಹೊಡಿಸಿರ್ತೀವಿ, ಗೊಬ್ಬರ ಹಾಕಿರ್ತೀವಿ, ಕೆಲಸ ಮಾಡಿರ್ತೀವಲ್ಲ ಸರ್. ನಮ್ಗೆ ತಗೋಬೇಕಂತ ನಾವು ಕೆಲಸ ಮಾಡ್ಬೇಕು. ಅವ್ರು ಮೊದಲೇ ಅವ್ರು ಮುರ್ಕೊಂಡ್ಬಿಡ್ತಾರೆ ಸರ್ ಅವರೆಲ್ಲ ಕಂಪ್ನಿಯವರು. ಅಂದರೆ ಆಮೇಲೆ ನಮಗೆ ಲಾಭ ಬೇಕಂದ್ರೆ ನಾವು ಉಳಿದದನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ನಾವು ಮಾಡ್ಕೊಳ್ಳಲ್ಲ ಅಂದ್ರೆ ನಮಗೆ ಲಾಸ್ ಆಗುತ್ತೆ. ಹಂಗಾಗಿ ನಾವು ಮಾಡಲೇಬೇಕು ಅನಿವಾರ್ಯತೆ. ಇವು ಅಂದ್ರೆ ಹೂವು ಬಿಟ್ಟಾಗ ಫಸ್ಟ್ ಬೀಡು ಸೆಕೆಂಡ್ ಬೀಡು ಹಿಂಗೇನ ಇರ್ತಾವ? ಮೊದಲ ಸೈಜ್ ದೊಡ್ಡ ಬಂದಿರ್ತವೆ, ಇನ್ನು ಕೆಲವು ಬರಂತರ ಇರ್ತವೆ. ಎಷ್ಟು ದಿನದವರೆಗೂ ಇದು ನಡೀತಾ ಇರ್ತೈತೆ ಸರ್? 3-4 ಕಟಿಂಗ್ ನಮಗೆ ಒಳ್ಳೆ ಇಳುವರಿ ಒಳ್ಳೆ ತೂಕ ಬರ್ಸೋದು. ದೊಡ್ಡ ಗಾತ್ರ ಎಷ್ಟು ಇರ್ತದೆ ಹೂವು ಅಷ್ಟು ಬೇಗ ನಮಗೆ ಅರಿಯಕ್ಕೂ ಕೀಳಕ್ಕೂ ಅಡವಾಗುತ್ತೆ, ತೂಕನೂ ಚೆನ್ನಾಗಿ ಬರುತ್ತೆ ಸರ್. ಬಟ್ ಕೊನೆಗೆ ನಾವು ಲೇಬರ್ ತಕೊಳೋದು ವಜಾಗುತ್ತೆ ಸರ್. ಒಂದೊಂದು ಮನೆಯವರಿದ್ರೆ ಮಾಡ್ಕೋಬೋದು. ಆ ಕೊನೆ ಇನ್ನೇನು 4-5 ಕಟಿಂಗ್ನಾಗೆ ಹೂ ಗಾತ್ರ ಸಣ್ಣ ಕಮ್ಮಿ ಆಗುತ್ತೆ, ಅವಾಗ ತೂಕನೂ ಕಡಿಮೆ ಆಗುತ್ತೆ, ನಮಗೆ ಆದಾಯ ಕಡಿಮೆ ಆಗುತ್ತೆ ಸರ್. 3,000 ಬಂದ್ರೆ 1,500 ನಮಗೆ ಅಲ್ಲೇ ಖರ್ಚೆ 1,500 2,000 ರೂಪಾಯಿ ಹೋಗುತ್ತೆ ಕೊನೆ ಟೈಮು. ಮೊದಲನೇ ಇದರಲ್ಲಿ ಚೆನ್ನಾಗಿರುತ್ತೆ ಪರವಾಗಿಲ್ಲ. ಅಂದರೆ ನೀವು ಹೇಳೋ ಪ್ರಕಾರ ಕೆಂಪು ಚೆಂಡುಕ್ಕಿಂತ ಹಳದಿ ಬೆಳೆದ್ರೆ ನಮಗೆ ಲೋಕಲ್ ಮಾರ್ಕೆಟ್ನಲ್ಲೇ ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಒಳ್ಳೆ ರೇಟ್ ಸಿಕ್ಕರೆ ಒಳ್ಳೆ ಲಾಭನೂ ಬರುತ್ತಂತೆ. ಕಡಿಮೆ ಅಂದರೆ ಹಬ್ಬದಲ್ಲಿ 50 ರೂಪಾಯಿ ಇದ್ದ 60 ರೂಪಾಯಿ ಸಿಕ್ಕೇ ಸಿಗುತ್ತೆ. ನಾವು ಈ ವರ್ಷನೂ ದಸರಾದಾಗ 50-60 ರೂಪಾಯಿ ಮಾರಿದ್ದೀವಿ ಸರ್. ಆಮ್ಯಾಕೆ ಊರಾಗೋಗಿ ಕೇಳ್ತಾರೆ ಸರ್, ಸುತ್ತಮುತ್ತ ಎಲ್ಲ ವೆಹಿಕಲ್ಗಳಿಗೆ ಇವತ್ತು ಪೂಜೆ ಮಾಡ್ತಾರೆ, ಎಲ್ಲರೂ ಬಂದು ಮನೆಗೆ ಬಂದು ನಮಗೊಂದು ಚೀಲ, ನಮಗೊಂದು 10 kg, 5 kg, 2 kg, 3 kg ಹಿಂಗೆ ತಗೊಂಡು ಹೋಗ್ತಾರೆ ಸರ್. ಅದೇನು ನಮಗೇನಲ್ಲ, ಇದು ನಮ್ಗೆ ಯಾವ ಕಾರಣಕ್ಕೂ ನಮ್ಮ ಹಾಕಿದ ಬಂಡವಾಳಕ್ಕೇನು ಲಾಸ್ ಆಗಲ್ಲ ಸರ್. ಒಳ್ಳೇದು ಗುರುಮೂರ್ತಿ ಅವರೇ, ಈ ಚೆಂಡು ಹೂವು ಕೃಷಿಯಿಂದ ಯಾವ ರೀತಿ ಒಂದು ಲಾಭ ಪಡಿಬೋದು ಮತ್ತು ಈ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಚೆಂಡು ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನೇರ್ಲಿಗೆ ಗ್ರಾಮದ ಕೃಷಿಕ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಬಾಯಿಲೆ ಪಗಾರ ಬಂದಿದ್ದು ತಗೋ ಹಿಡಿ ತಗೋ, ಇದು ಮನಿ.